ಕೃಷಿ ರಂಗ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನ್ಯೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಏನ್ ಇವತ್ತು ರಾಜಣ್ಣ, ಎಲ್ಲ ಕಮಲಕ್ನ ಕಾಣ್ತಿಲ್ವಲ್ಲ? ನಾವ್ ಮೂರ್ ಜನ ಜೊತೆಗೆ ಬಂದ್ವಲ್ಲ, ಅದಕ್ಕೇನೋ ಮಾಯಾ ಬಿಟ್ಟೊಳೆ ಕಮಲಕ. ಕಮಲಕ ಮಾಯಾ ಬಿಟ್ಟೊಳೆ, ಎದ್ರಕಾಗ್ಬಿಟ್ಟಿತ್ತು. ಕಮಲವ ಬರಣ. ಓಹೋ, ಇದೇನ್ ಅಡಿಗೆ? ಯಾವಾಗ್ಲೂ ಅಡಿಗೆ ಮನೆ ಸೇರ್ಕೊಂಡಿದ್ಯಾ ನೀನು? ಇನ್ನೇನಣ್ಣ, ಹೆಂಗಸ್ರಿಗೆ ಅದೇ ಕೆಲ್ಸ ಅಲ್ವಾ? ಹೆಂಗಸ್ರಿಗೆ ಅದೇ ಕೆಲ್ಸ ಅಲ್ಲ, ಮನೆ ಕೆಲ್ಸ ಭಂಗ ಮಾಡ್ಬೇಕು, ಆಮೇಲಿಂದ ಅಡಿಗೆ ಮನೆ ಕಡೆ ಹೋಗ್ಬೇಕಲ್ವೇ. ಅದೇನ, ನಾವ್ ನಿನ್ ಅಡಿಗೆ ಮನೇಲಿ ಇದ್ದಾಗಲೇ ಬರ್ತೀವಿ ನಾವು. ಅದೇನೋ ಸರಿ, ಮೂರತ್ತು ತಿನ್ನದ ಯೋಚನೆ ಮಾಡಂಗೆ, ಮೂರತ್ತು ಅವಳು ಮಾಡೋದ್ ಯೋಚನೆ ಅಲ್ಲ ಕಣಪ್ಪ. ನಿಂಗಂತಿರು ತಿಂತಿರು ನೀನು, ನೀನ್ ಬರ್ತಾ ಇದೀಯಾ ಅಂತ ಗೊತ್ತಾಗ್ತಿದ್ದಂಗೆನೆ ಅವಳು ಹೊಲಸಿ ಒಲೆ ಮೇಲೆ ಎಲ್ಲಾರು ಮಡಗ್ಲೇಬೇಕು. ಟೈಮು ಟೈಮ್ ಹಂಗಲ್ಲ, ಇಲ್ಲಾಂದ್ರೆ ನೀನ್ ಬಿಟ್ಟಿಯಾ, ಜಿಗಣ ಹಿಡ್ಕಂಡಂಗ್ ಜಿಗಣ ಹಿಡ್ಕಂಡಂಗ್ ಹಿಡ್ಕತಿಯಾ? ಅಯ್ಯೋ, ಇಲ್ದರ ಮಾತಾಡಕ್ಕೂ ಬಿಡೋದಿಲ್ಲ. ಒಟ್ನಲ್ಲಿ ಅದೇನ್ ನೋಡು, ಹೋಗೋಸಿ ಅದೇನ್ ನೋಡು. ಕಮಲಕ್ಕ ಮಾಡ್ತಿರೋ ಅನ್ನದಾನ ಅದೆಲ್ಲಪ್ಪ, ಇದು ಅನ್ನ ದಾಸೋಹ ಅಂತ. ಇದು ಇದು ಬಹಳ ಪವಿತ್ರ ಅಂತ ಕಪ್ಪ. ಇದು ಕಷಾಯ ದಾನ ಏನೇ ಆಗಿರ್ಲಿ ಎಲ್ಲ ಹೊಟ್ಟೆಗೆ ಸೇರೋದಲ್ಲಪ್ಪ, ಹೊಟ್ಟೆಗೆ ಸೇರೋದದು. ಇವನ್ ಬಾಯಿಂದ ದಾಸೋಹ ದಾನ ಅಂತ ಪದಗಳು ಬರ್ತಾದೆ ಅಂದ್ರೆ ಒಳ್ಳೇದಾಯ್ತದೆ. ಒಳ್ಳೇದಾಯ್ತದಲ್ಲ ಕಮಲಕ್ಕನ್ಗೆ, ಪುಸ್ತಕ ಏನಾಗಿದೆ ಅದನ್ನ ಈ ವರ್ಷ ಉಪಯೋಗಿಸುವಂಗೆ ಇಲ್ಲ. ಎಲ್ಲ ದಾನ ಕೊಟ್ಟಿತ್ತೆ, ಒಂದು ಇಂಟು ಮಾರ್ಕ್ ಹಾಕಬಿಡೋದು. ಕೊಟ್ಟವರೇ ಕೊಟ್ಟವರೇ ಕೊಟ್ಟವರೇ ಸಾಲ ಕೊಟ್ಟವರೇ ಅಂತಲ್ಲ, ಸೊನ್ನೆ ಇಲ್ಲಕವ್ವ, ಅದಿರ್ಲಿ ಸುಮ್ನೆ ಅದೊಂದು ಲೆಕ್ಕಾಚಾರಕ್ಕೆ ಇರ್ಬೇಕು. ಸುಮ್ನೆ ಇಟ್ಕೋ, ಕೇಳ್ಬೇಡ ಅಷ್ಟೇ. ಈಗ ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ, ಅದೇನೋ ನೀವಿಬ್ರು ಅದ್ ಯಾವ್ದೋ ಒಂದು ಹೊಸ ಕಾರ್ಯಕ್ರಮಕ್ ಹೋಯ್ತಿವಿ ಅಂತ ಹೇಳಿದ್ರಲ್ಲ, ಏನ್ ಹೋಗಿದ್ದ? ಅಯ್ಯೋ ಸುಬ್ಬಣ್ಣ, ನಿನ್ಗೂ ಗೊತ್ತಲ್ಲ, ಸೋಮವಾರ ಹೊಸಿ ನನಗೆ ಯಾಕೋ ಸ್ವಲ್ಪ ಮನಸ್ಸು ಇದಾಗಲಿಲ್ಲ, ಹುಷಾರ್ ತಪ್ಪದಂಗ ಆಗೋಯ್ತು, ಹೋಗಕ್ ಆಗ್ಲಿಲ್ಲ. ಅವತ್ತು ಹೇಳಿದ್ರು ಅದೇನೋ ರೈತರಿಂದ ರೈತರಿಗೆ ಅಂದ್ಬಿಟ್ಟು ಏನೋ ಕಾರ್ಯಕ್ರಮ ಮಾಡ್ತಾ ಇದೀವಿ, ಬಂದ್ಬಿಡ್ರಪ್ಪ ಅಂತ ಅಂದಿದ್ರು. ಇವ್ರಿಗೂ ಹೇಳಿದ್ದೆ ರಾಜಣ್ಣನಿಗೆ, ರಾಜಣ್ಣನು ಆಯ್ತು ಅಂತ ಒಪ್ಕೊಂಡಿದ್ದ. ಆದ್ರೆ ಆ ದಿವಸವೇ ಹಂಗಾಗ ನನ್ಗೆ ಅಲ್ಲ ಕಣ್ಣ, ಏನೋ ಹೋಗಿ ತಿಳ್ಕೊಂಡ್ ವಸಿ ನಮ್ಗೆ ಹೇಳ್ತೀಯ ಅಂತ ಕಾಯ್ತಾ ಇದ್ರೆ ಹಿಂಗ ಮಾಡೋದು ನಾನ್ ಮಾಡ್ಕಣ್ಣವ. ಮತ್ತೆ ಜ್ವರವ ನಮ್ ಬಪ್ಪ ಅಂತ ಕರ್ಕೊಂಡ ನಾನು. ಏನಣ್ಣ ಜ್ವರ ಅಂತ ಯಾಕೋ ಎದುರಿಸ್ತಾ ಇದೆಯಲ್ಲ ಜ್ವರ ಅಂದ್ರೆ ಹಂಗಲ್ಲ ಕವ, ನೀನೇನೇನೋ ಜ್ವರ ಅಂದ್ಬಿಟ್ರೆ ಕೊರೋನವಾ? ನಾನು ಆ ಪದ ಹೇಳದ್ನೇನಣ್ಣ. ನೀ ಯಾಕೋ ಭಯ ಪಡ್ತಾ ಇದೆಯಲ್ಲ ಅದಕ್ಕೆ ಯಾವ್ದಕ್ಕೂ ಹಾಕಬಿಡು ನಿನ್ ಮಾಸ್ಕ್ ಸುಮ್ನೆ. ಅದ್ ಯಾಕೆ ನಿನ್ ಇದಕ್ ತೃಪ್ತಿಗೆ ಹಾಕವ ನೀನು? ಈಗ ಹುಷಾರಾಗಿದ್ಯಾನಪ್ಪ ನೀನು? ನಾನು ಹುಷಾರಾಗಿದ್ದೀನಿ ಕಪ್ಪ, ಏನಿಲ್ಲ, ಓದಿ ಡಾಕ್ಟರ್ ಹತ್ರ ಕೇಳಿದೆ, ಎಂತದೂ ಇಲ್ಲ ಕಣಪ್ಪ, ಮಾಮೂಲಿ ಸೀಸನ್ ಹಂಗದೆ, ಹೊಸ ಥಂಡಿ ಅದೆಲ್ಲ ಅದಕ್ಕೆ ಹಂಗಾಗದೆ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ರು, ಮಾತ್ರೆ ಕೊಟ್ರು. ಒಂದ್ ದಿನಕ್ಕೆ ಸರಿಯಾಗ್ಬಿಡದ? ಕಷಾಯ ಕುಡಿಯೋದ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿದ್ಯಲ್ಲ ಅಣ್ಣ. ಕಷಾಯ ಅಂತಂದ್ರೆ ಅಯ್ಯೋ ಸುಮ್ನಿರ, ಅದು ಯಾಕೆ ಹೇಳಿ ನಡೆಯಕ್ಕೆ ಆಯ್ತಿರ್ಲಿಲ್ಲ. ಈಗ ಕಷಾಯ ಕುಡಿಯೋದನು ಹೊಟ್ಟೆ ಕುಡಿಯಲ್ಲ, ದೇಹ ಕುಡಿಯಲ್ಲ, ಬಾಯಿ ರುಚಿ ಕುಡಿಯೋದನು. ಬೇಕಾದ್ರೆ ಗಂಟ್ಲು ತಪ್ಪ ಪಾಕ್ಬಿಟ್ಟು ಈಚೆಗೆ ಬರಂಗ್ ಮಾಡ್ಕೊಬಿಡು, ಅವ ಏನು ಕೇಳೋದಿಲ್ಲ. ಹಂಗುವೆ ಕಮಲವ, ಏನ್ ತಿನ್ನಕ್ಕೆ ಮನಸ್ಸಾಯ್ತಾ ಇಲ್ಲ, ಬಾಯೆಲ್ಲ ಸಪ್ ಸಪ್ಪೆ ಆಗ್ಬಿಟ್ಟಿತ್ತು. ಎರಡು ಇಡ್ಲಿಯ ಮುಕ್ಕೋರ್ಕ ತಿಂದಿನಿ ನಾನು, ಅಮ್ಮ ಅಂದ್ರೆ ಹತ್ತಿ ಇಡ್ಲಿ ತಿನ್ನೋನು ನಾನು. ಹತ್ತಿ ಇಡ್ಲಿ ತಿನ್ನ ಘಟ, ಎರಡು ಇಡ್ಲಿ ಸೂರ್ಯ ನನ್ಗೆ ತಿನ್ನಕ್ ಆಗ್ನಿಲ್ವಲ್ಲ, ಏನಪ್ಪ ಭಗವಂತನ ಇದು ಹೆಂಗದೆ ಅಂತ ಅನ್ಕೊಂಡ್ಬಿಟ್ಟು ಮಾಡಿದ್ರೆ ಈ ಸಲ ಒಂದ್ ತಟ್ಟೆ ಅಂದ್ರೆ ಹತ್ತು ಕೊಡ್ಬೇಕು ಅಂತ ಹೇಳಾಯ್ತು. ಇರ್ಲಿ ಬಿಡಪ್ಪ, ಈಗ ನೀನು ಬರೀ ತಿನ್ನಕ್ ಅಂತ ಹೇಳ್ತೀಯ, ಈಗ ರಾಜಣ್ಣ ನೀನ್ ಹೇಳಪ್ಪ, ನೀನ್ ಯಾಕಪ್ಪ ಹೋಗ್ಲಿಲ್ಲ? ಅದೇ ಈ ಎಲ್ಲ ಗದ್ದೆ ತಗೋಸಿ ಕೆಲ್ಸ ಇತ್ತು, ಆ ಕೆಲ್ಸ ಬಿಟ್ಬಿಟ್ಟು ಇನ್ ಇವನು ಹೋಗಕ್ಕಿಲ್ಲ, ಗದ್ದೆ ವಿಚಾರನೆಲ್ಲ ನೋಡಕ್ಕಿಲ್ಲ, ಇನ್ ನಾನು ಹೋಗದಿದ್ರೆ ಅವುಗಳ ಗತಿ ಏನಾಗ್ಬೇಕು? ನೀವಿಬ್ರು ಇಲ್ಲ, ಒಂದು ಒಳ್ಳೆ ಮಾತು ಹೇಳ್ದ ಅಪ್ಪ, ನಿನ್ಗೆ ಹಿಂಗ ಆಗದೆ ಜ್ವರ ಬಂದದೆ, ಅದು ಸರಿಯಾಗಿ ಸುಮ್ನಿರು, ಇಬ್ರು ಹೋಗವು, ನಾನು ಹೋಗಕ್ಕಿಲ್ಲ ಕಣ ಅಂತ ಅಂದ. ಅಲ್ಲ ನೀವು ಹೋದಾಗ ಅಲ್ಲಿ ಕಾರ್ಯಕ್ರಮ ನಡೀತಾ? ಮುಂದಕ್ ಸುಬ್ಬಣ್ಣ, ಈಗ ಕಾರ್ಯಕ್ರಮ ನನಗೆ ಏನ್ ಗೊತ್ತಾ ಕಮಲ, ಇರೋದ್ ನಾನು ಹೇಳ್ಬಿಡ್ತೀನಿ. ಜ್ವರ ಬಂತಲ್ಲ ನನಗೆ, ನಿನ್ನಂಗೆ ನಾನು ಅನ್ಕೋಬಿಟ್ಟಿದ್ದೆ ಇದೇನು ಕೊರೋನಾ ಗಿರೋನ ಬಂದ್ಬಿಡ್ತ ಹೆಂಗಪ್ಪ ಅನ್ಬಿಟ್ಟು. ಅದಕ್ಕೆ ಕಮಲವ್ವ ನಾನೇನ್ ಮಾಡಿದೆ, ಈಗ ನಾವು ತಿಳ್ಕೊಳ್ದೆ ಹೆಂಗೋ ಏನೋ ಅನ್ನೋ ಒಂದು ಅನುಮಾನ ಇದ್ದಾಗ ಹೋಗ್ಬಾರ್ದು ಅಲ್ಲಿಗೆಲ್ಲ. ಈಗ ನನ್ನಿಂದ ಏನಾದ್ರೂ ಇತ್ತು ಅಂತ ಅನ್ಕೋಬಿಡವ, ಕೊರೋನಾ ಇತ್ತು ನನಗೆ, ನಾನು ಅಲ್ಲೋಗಿ ಮಾತಾಡೋದು, ಎಲ್ಲರೂ ಬಂದ ತಕ್ಷಣ ಬಂದ ಶಂಕರಣ ಶಂಕರಣ ಅಂದ್ಬಿಟ್ಟು ಎಲ್ಲ ಬಂದು ಮಾತಾಡಿಸ್ತಾರೆ, ಏನಾದ್ರು ನನ್ನಿಂದ ಹಬ್ಕೋಬಿಟ್ರೆ ಅಂದ್ಬಿಟ್ಟು ನಾನು ಮುನ್ನೆಚ್ಚರಿಕೆಗೋಸ್ಕರ ನಾನು ಹೋಗ್ಲಿಲ್ಲ. ಆಮೇಲೆ ಏನ್ ಮಾಡಿದೆ, ಅವತ್ತೇ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಲ್ಲ, ಏನಿಲ್ಲ ಅಂದ್ಬಿಟ್ಟು ಒಂದ್ ಇಂಜೆಕ್ಷನ್ ಅಲ್ಲಿ ಹೊಂಟೈತೆ. ಅಲ್ಲ ನ್ಯೂಸ್ನಾಗೆಲ್ಲ ಹೇಳ್ತಿರ್ತಾರೆ, ಅವಶ್ಯಕತೆ ಇಲ್ಲದ್ಮೇಲೆ ಮನೆಯಿಂದ ಹೊರಗೆ ಹೋಗ್ಬಿಡಿ, ಕೊರೋನಾ ಎಲ್ಲ ಹೋಗಿಲ್ಲ ಅಂತ. ಅದು ನನ್ ಕಿವಿ ಮೇಲೆ ಬೀಳ್ತಲೇ ಇತ್ತು. ಅದಕ್ಕೆ ಒಂದು ಉಪಾಯ ಮಾಡಿದೆ ನಾನು, ಇದನ್ನೆಲ್ಲ ಆಯೋಜನೆ ಮಾಡೋರಲ್ಲಪ್ಪ ಅವರು, ನಮ್ಮ ಈ ಮಂಡ್ಯ ತಾಲೂಕು ದುದ್ದ ಹೋಬಳಿ ಜೈಪುರದವರು ಬಸವರಾಜ್ ಅವರು, ಬಸವರಾಜಣ್ಣ ಅವ್ರನ್ನ ಫೋನ್ನಾಗೆ ಮಾತಾಡಿಸ್ರಿ ಹಂಗೆ ಅಂತ ಒಳಿತು ಆಲೋಚನೆ. ಸೊ ರಿಷಿ ತಿಳ್ಕೊಂಡಂಗ ಆಯ್ತದೆ ಹೋಗದೆ ಇದ್ರುವೆ ಅಂತ ಅನ್ಬಿಟ್ಟು ಅದಕ್ಕೆ ಫೋನ್ ನಲ್ಲಿ ಮಾತಾಡ್ಸಿವ್ನಿ, ಕೇಳೋ ಎಲ್ರು ಕೂತ್ಕೊಂಡು ಕೇಳೋ ಬಿಡು, ಅದಕ್ಕೆ ಒಳ್ಳೇದೇ ಆಯ್ತಲ್ಲ ಫೋನಲ್ಲೇ ಮಾತಾಡ್ಸ್ಬಿಟ್ಟೆ. ಅಲ್ಲ ಕಣಪ್ಪ, ನೀವಿಬ್ರು ಹೋಯ್ತೀರಾ ಅನ್ಕೊಂಡು ನಾನು ಹೋಗದೆ ಉಳ್ಕೊಂಡೆ. ಇಲ್ಲ ಸುಬ್ಬಣ್ಣ ನೀನು ಹೋಗಿನ್ಮಾ. ಅಲ್ಲ ಕಣಪ್ಪ, ಬಸವರಾಜಿಗೆ ನಾನು ಏನ್ ಹೇಳಿದ್ದೆ, ನನಗೆ ಪಕ್ಕದೂರ್ನಲ್ಲಿ ವಸಿ ಕೆಲಸ ಇದೆ, ಈಗ ಚಂಕ್ರಣ್ಣ ಮತ್ತೆ ಸಿಸಿಯ ರಾಜಣ್ಣ ಬರ್ತಾರೆ, ಅವರು ಎರಡು ದಿನಗಳು ಕಾರ್ಯಕ್ರಮದಲ್ಲೂ ನಿಮ್ಮಲ್ಲಿ ಭಾಗವಹಿಸ್ತಾರೆ, ಊಟ ತಿಂಡಿ ವ್ಯವಸ್ಥೆ ಮಾಡಿದಿರಾ ಏನು ಅಂತ ಕೇಳಿದೆ. ಅಯ್ಯೋ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ, ನಂದ ಗೋಕುಲ ಐತೆ ಅಂದ್ರು. ನಂದ ಗೋಕುಲ ಅಂದ್ರೆ ಜಾಗದ ಹೆಸರು, ತುಂಬಾ ಚೆನ್ನಾಗದೆ ಎಲ್ಲ ವ್ಯವಸ್ಥೆ ಮಾಡಿದೀವಿ ಅಂದ್ರು. ಸರಿ ಬಿಡಿ, ಹಾಗಾದ್ರೆ ಬರ್ತಾರೆ, ಅವರಿಬ್ರು ತಿಳ್ಕೊಂಡ್ರೆ ಇಡೀ ಊರಿಗೆ ತಿಳಿಸ್ತಾರೆ ಅಂತಂದ್ರೆ ನಾನು ಸುಮ್ಮನಾದೆ. ನೆನ್ನೆ ಬಸವರಾಜು ಫೋನ್ ಮಾಡ್ಬಿಟ್ಟು ಇಬ್ರು ಬಂದಂಗ ಆಗ್ಲಿಲ್ಲ ಅಂದ್ರು, ಈಗ ನೋಡಿದ್ರೆ ರಾಜಣ್ಣ ಎಲ್ಲಾ ವಿಷಯ ತಿಳ್ಕೊಂಡ್ಬಿಟ್ಟಿವಿ ಅಂತ ಹೇಳ್ತಾವ್ನೆ. ರಾಜಣ್ಣ ಅದ್ ಏನ ಅದೇ ಹೇಳಪ್ಪ, ಕೂತ್ಕಪ್ಪ ಆರಾಮಾಗಿ ಕೇಳ. ಹಾಕು ಹಾಕು. ನನ್ನ ಹೆಸರು ಜೆ ಕೆ ಬಸವರಾಜ್ ಅಂತ, ಜೈಪುರ ಗ್ರಾಮ. ನನ್ಗೀಗ 48 ವರ್ಷ, ನಾನು ಹಲವಾರು ತರಬೇತಿಗೆ ಹೋಯ್ತಿದ್ದೆ. ನನಗೆ ರೈತರು ನಾವೇ ಸಮಾನ ಮನಸ್ಸರು ಸೇರ್ಕೊಂಡು ಯಾಕೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ಆಮೇಲೆ ನಮ್ಮೂರಿಗೆ ಸೂಗಪ್ಪ ಅಂತಿದ್ರು, ಅವ್ರ ಜೊತೆ ಮತ್ತೆ ನಮ್ಮ ಪ್ರಗತಿಪರ ಜಯರಾಮ್ ಅವ್ರ ಜೊತೆ ನಾನು ಚರ್ಚೆ ಮಾಡಿದಾಗ ಆಯ್ತು ಮಗ ನೀ ಏನ್ ಮಾಡು, ನಾನು ಬೆಂಬಲ ಕೊಡ್ತೀವಿ ಅಂದ್ರು. ಆಮೇಲೆ ಒಂದ್ಸಲ ಸೂಗಪ್ಪ ಜೊತೆ ನಾನು ಬಂದೆ, ನಂದಗೋಕುಲದಲ್ಲಿ ಜಾಗ ಕೊಡ್ತೀನಿ ಅಂತಂದ್ರು. ಅವಾಗ ನಾನು ಎಲ್ಲಾ ಸಮಾನ ಮನಸ್ಸು ರೈತರಿಗೆ ಫೋನ್ ಮಾಡಿದೆ, ಒಂದ್ 30 ಜನ ಕಾಂಟ್ಯಾಕ್ಟ್ ಮಾಡಿದ್ರು, 27 ಜನ ನನಗೆ ಬೆಂಬಲ ಕೊಟ್ಟರು ಬತ್ತೀವಿ ನಾವು ಕಾರ್ಯಕ್ರಮ ಮಾಡೋದಾದ್ರೆ ಅಂತಂದ್ಬಿಟ್ಟು. ನನ್ನ ಉದ್ದೇಶ ಏನಿತ್ತು ಅಂದ್ರೆ, ರೈತರು ಹೋಗಿ ವಿಜ್ಞಾನಿಗಳ ತವಿಂದ ಇನ್ನೆಲ್ಲೋ ಮಾಹಿತಿ ತಗೊಂಡ್ಬಂದು ಈ ಫೇಸ್ಬುಕ್ ಅದು ಇದು ಅನ್ಕೋಬಹುದು. ರೈತ ಸ್ವತಃ ಯಾವ ಬೆಳೆ ಬೆಳೆದ ಯಾವ್ದು ಬೆಳೆ ನಿಜವಾದ ಬೆಳೆದಾನೆ, ಆ ನಿಜವಾದ ರೈತನೇ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿಸ್ಬೇಕು, ಅವನಿಂದ ಅವ್ನು ಬೆಳೆದ್ರೆ ಬೆಳೆ ಮಾಹಿತಿ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು. ಮತ್ತೆ ನಾವು ಅಷ್ಟು ವರ್ಷ ವಿದ್ಯೆ ಕಲ್ತಿದ್ದೀವಿ, ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಆಗಲಿ, 10 ಜನದಿಂದ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಆಗಿ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡ್ಬೇಕು ಅಂತ ಹೇಳಿ ಮೊದಲ ಬಾರಿಗೆ ನಂದಗೋಕುಲ ಮೇಲ್ಕೋಟೆಯಲ್ಲಿ ನಾನು ಮಾಡಿದ್ದೀನಿ ಸರ್. ಇದ್ಕೊಂದು ಎಲ್ಲ ಒಂದು ಸ್ಪಂದನೆ ಮಾಡಿದ್ದಾರೆ. 16 ಮತ್ತು 17 ತಾರೀಕು ನಾವು ಡೇಟ್ ತಗೊಂಡು ಮಾಡಿದೀವಿ, ಮತ್ತು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9:30 ಕೂಡ ನಾವು ಕಾರ್ಯಕ್ರಮ ಮಾಡಿದೀವಿ. ಏನು ಅಂದ್ರೆ, ರೈತನು ಕೂಡ ಒಂದು ದಿನ ಒಂದು ಸಮಯನ ವ್ಯರ್ಥ ಮಾಡ್ಕೋಬಾರ್ದು, ಸದ್ಬಳಕೆ ಮಾಡ್ಕೋಬೇಕು ಕಾರಣದಿಂದ ನಾವು ಮೊದಲನೇ ಬಾರಿಗೆ 6 ಗಂಟೆಗೆ ರೈತರಿಗೆ ನಮಸ್ಕಾರ ಮಾಡ್ಕೊಂಡು 8 ಗಂಟೆಗೆ ಮೇಲ್ಕೋಟೆಗೆ ಬಂದು ಅಲ್ಲಿ ಚೆಲುವರಾಯ ಸ್ವಾಮಿ ದರ್ಶನ, ಯೋಗ ನರಸಿಂಹ ಸ್ವಾಮಿ ಬೆಟ್ಟ ಮತ್ತು ಗೋಶಾಲೆಯಲ್ಲಿ 400 ಹಸುಗಳು, ಈ ಭಾರತ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇರತಕ್ಕಂತ 31 ಜಾತಿ ತಳಿಗಳಲ್ಲಿ 28 ಜಾತಿ ದೇಶಿ ಹಸುಗಳನ್ನ ನೋಡ್ಕೊ ಬಂದಿದೀವಿ. 1 ಟನ್ ಗೊಬ್ಬರದ ಬೆಲೆ ಎಷ್ಟು, 1 ಲೀಟರ್ ಹಾಲಿನ ಬೆಲೆ ಎಷ್ಟು, 1 ಲೀಟರ್ ಗಂಜಲದ ಬೆಲೆ ಎಷ್ಟು, ಎಲ್ಲಾ ಮಾಹಿತಿಯನ್ನು ತಿಳ್ಕೊಬಂದು ಮತ್ತೆ ನಾವು ಮಧ್ಯಾಹ್ನ 1 ಗಂಟೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಂಡು, ಇನ್ನೊಂದು ಸಂತೋಷ ವಿಚಾರ ಏನು ಅಂತಂದ್ರೆ, ನಾವೆಲ್ಲ ರೇಡಿಯೋ ಕೇಳೋ ದಿವಸದಿಂದ ಅರಳಿಕಟ್ಟೆ ಅನ್ನೋ ಕಾರ್ಯಕ್ರಮನ ಕೂಡ ಅರಳಿಕಟ್ಟೆನೆ ಮಾಡಿದೀವಿ. ಎಲ್ಲ ಪುರಿ ತಿನ್ಕೊಂಡು ಖಾರ ತಿನ್ಕೊಂಡು ಆಕಾಶವಾಣಿಯಲ್ಲಿ ನಿನ್ನೆ ಬಂದಂತ ಶ್ರೀ ಗೋವಿಂದರಾಜು ಅವರ ಒಂದು ಸಾವಯವದ ಬಗ್ಗೆ ಎಲ್ಲ ನಾವು ಮಾಹಿತಿ ಪಡ್ಕೊಂಡು ರಾತ್ರಿ 9 ನಾವು ಚರ್ಚೆ ಮಾಡಿ ಎಲ್ಲ ಒಂದು ಸೌಕರ್ಯ ಮಾಡ್ಕೊಂಡು ನಾವು ರೈತರಿಗೊಂದು ಮಾಹಿತಿ ಅಲ್ಪಿಸ 20 ಜನ ರೈತರು 10 ಬೆಳೆ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಅಧ್ಯಕ್ಷತೆ ವಹಿಸಿದಂತ ಶ್ರೀನಿವಾಸ್ ಅವರು ಮಾತಾಡ್ತಾರೆ ಸರ್. ನನ್ನ ಹೆಸರು HB ಶ್ರೀನಿವಾಸ್ ಬ್ರಾಕೆಟ್ ಮೈಲಾರಿ ಉಲ್ಲೇನಹಳ್ಳಿ. ರೈತರ ಬಗ್ಗೆ ತಿಳುವಳಿಕೆ ನೀಡಲು 20 ಜನ ರೈತರು ಹತ್ತು ಬೆಳೆಗಳ ಬಗ್ಗೆ ವಿಮರ್ಶನೆ. ಪಾಪೇಗೌಡ ತೋಟಗಾರಿಕೆ, ನಿಂಗರಾಜು ವಿಮೆ, ಚೆನ್ನೇಗೌಡ ಹೈನುಗಾರಿಕೆ, ಸೂಗಯ್ಯ ಆಹಾರ, ಚಂದ್ರು ಸಕ್ಕರೆ ಕಾರ್ಖಾನೆ, ರಮೇಶ್ ಆಡು ಕುರಿ, ಸಂತೋಷ್ ಸಮಗ್ರ ಬೇಸಾಯ, ಜೆಬಿ ಜಯರಾಮು ಭತ್ತ, ಇವರ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ನನ್ನ ಹೆಸರು ಶಿವಪ್ರಸಾದ್ ಅಂತ, ಮಂಡ್ಯ ತಾಲೂಕು ಗಾಂಧಾಳ ಗ್ರಾಮ. ಈ ತರಬೇತಿ ಕೇಂದ್ರದಲ್ಲಿ ನಾವು ಅನುಭವ ಇದ್ ಮಾಡೋದಕ್ಕೆ ಮಣ್ಣು ಪರೀಕ್ಷಾ ವಿಸಿ ಫಾರಂ ಇದರಿಂದ ಡಾಕ್ಟರ್ ಅತಿಮಾ ಮುನಾವರಿ ಅವರು, ಸಸ್ಯ ಸಂರಕ್ಷಣೆ ಬಗ್ಗೆ ಡಾಕ್ಟರ್ ಪವಿತ್ರ ಅವರು, ರೇಷ್ಮೆ ಇದ್ರ ಬಗ್ಗೆ ಎಸ್ ಬಿ ನವೀನ್ ಅಂತ ಅನ್ಬಿಟ್ಟು, ಮತ್ತೆ ಕಬ್ಬು ಇದ್ರ ಬಗ್ಗೆ ಕನ್ಯಾಕುಮಾರ್ ಅಂತ ಅನ್ಬಿಟ್ಟು, ಆಮೇಲೆ ತರಗು ನಿವಾರಣೆ ಬಗ್ಗೆ ಜೆ ಕೆ ಬಸವರಾಜು ಅವರು ಶೂಗಪ್ಪ ಅಂತ ಅವರು ತಮ್ಮ ಅನುಭವ ಎಲ್ಲಾನು ಹೇಳ್ಕೊಂಡ್ರು. ನನ್ನ ಅನುಭವದ ಪ್ರಕಾರ ಸಾವಯವ ಬಾಳೆ ಮತ್ತೆ ಕಬ್ಬು ಬೆಳೆದಿದ್ದೆ, ಅದ್ರ ಬಗ್ಗೆ ನಾನು ವಿವರಣೆ ಎಲ್ಲ ಕೊಟ್ಟು, ಈಗ ವಿಸಿ ಫಾರಂ ಇಂದ ಅವರು ಬಂದು ನಮ್ಗೆ ತಿಳುವಳಿಕೆ ಎಲ್ಲ ಕೊಟ್ರು. ನಾವು ಇಲ್ಲಿ ತರಬೇತಿಗೆ ಬಂದಾಗ ಮತ್ತೆ ಈ ಮಣ್ಣು ವಿಜ್ಞಾನಿಯವರು ಮಣ್ಣನ್ನ ಯಾವ ತರ ನಾವು ಇದ್ ಮಾಡ್ಬೇಕು, ಅದನ್ನ ಕಾಪಾಡ್ಕೋಬೇಕು, ಮತ್ತೆ ಸಸ್ಯ ಸಂರಕ್ಷಣೆ ಯಾವ ತರ ಮಾಡ್ಬೇಕು ಅಂತ ಡಾಕ್ಟರ್ ಪವಿತ್ರ ಅವರು ನಮ್ಗೆ ಮನವರಿಕೆ ಮಾಡಿಕೊಟ್ರು. ಮತ್ತೆ ನಮ್ಮ ಅನುಭವನ ಇಲ್ಲಿದ್ದ ಜನಗಳಿಗೆ ರೈತರಿಗೆ ನಾನು ಹೇಳ್ಕೊಂಡೆ. ನಾವು ತೋಟದೊಳಗೆ ಏಲಕ್ಕಿ ಬಳೆ ಮಾಡಿದ್ವಿ ಸಾವಯವದಲ್ಲಿ 6 ಅಡಿ 6 ಅಡಿ, ಮತ್ತೆ ಕಬ್ಬು ಒಂದ್ 2.5 ಎಕರೆಯಲ್ಲಿ ಈಗ ಸಾವಯವ ಇದರಲ್ಲಿ ಮಾಡ್ತಾ ಇದೀವಿ 6 ಅಡಿ ಸಾಲಲ್ಲಿ. ಆ ಅನುಭವವನ್ನು ನಾನು ಹಂಚ್ಕೊಂಡೆ ರೈತರ ಜೊತೆ. ನನ್ನ ಹೆಸರು ಜಯಶಿವಗಯ್ಯ ಅಂತ, ಜೈಪುರ. ರೈತನ ಬೆವರು, ದೇಶದ ಹಸಿರು. ರೈತ ತರಬೇತಿ ಕಾರ್ಯಕ್ರಮದಲ್ಲಿ ಮೇಲ್ಕೋಟೆ ಪಕ್ಕ ನಂದಗೋಕುಲದಲ್ಲಿ ಒಂದು ರೈತರ ತರಬೇತಿಯನ್ನು ರೈತರು 25 ಜನ ಹಮ್ಮಿಕೊಂಡಿದ್ದು. ಇಂತ ಕಾರ್ಯಕ್ರಮ ಮಾಡೋದ್ರಿಂದ ರೈತರು ಮುಂದೆ ಬರ್ಬೋದು. ನನ್ನ ಹೆಸರು ಸಂತೋಷ್ ಅಂದ್ಬಿಟ್ಟೆ, ಉಳೆನಳ್ಳಿ. 3 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದೀವಿ. ಅದರಲ್ಲಿ ತೆಂಗು ಒಳಗಡೆ ನುಗ್ಗೆ, ನಿಂಬೆ, ಪಪ್ಪಾಯ, ಬಾಳೆ, ಮತ್ತೆ ಮೇಕೆಗಳಿಗೆ ಅಕ್ಷೆ ಗಿಡ ಎಲ್ಲ ಬೆಳೆದಿದೀವಿ, ಮತ್ತೆ ಮೇಕೆ ಸಾಕಿದೀವಿ. ಮತ್ತೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಅವ್ರ ಅನುಭವಗಳು ನಮ್ಮ ಅನುಭವ ಹಂಚ್ಕೊಂಡಿದೀವಿ. ಈ ಕಾರ್ಯಕ್ರಮದಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ. ನಾವು ಸಹ ಬಸವರಾಜರು ಇಲ್ಲಿ ಮೇಲ್ಕೋಟೆ ಪಕ್ಕ ನಂದ ಗೋಕುಲ ಇದ್ರಲ್ಲಿ ಮಾಡ್ಬೇಕು ಅಂತ ಅಲ್ಲಿ ಒಂದು ವಾರದಿಂದ ಹೇಳಿದ್ರು ಸಹ. ಅದಕ್ಕೆ ಆಯ್ತಪ್ಪ, ನಾವು ಬೆಂಗ ಮಾಡ್ತೀವಿ, ಹೆಂಗೆ ಜನ ಇದ್ ಮಾಡುದು ಒಂದು ಹಂಗೆ 20 ಜನ ಸೇರ್ಸ್ಕೊಂಡು ಒಟ್ಟಿಗೆ ಮಾಡ್ಬೇಕಣ ಅಂದ್ರು. ಆಯ್ತು ಕಣಪ್ಪ ಅಂದ್ಬಿಟ್ಟು ಎಲ್ಲ 20 ಜನ ಅವ್ರವ್ರ ಊರಲ್ಲಿ ಅನುಭೋಗ ಪಡೆದಿರೋರ ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು, ರಾಗಿ ಆಗ್ಬೋದು, ಇದು ರೇಷ್ಮೆ ಆಗ್ಬೋದು, ಆ ಥರದಲ್ಲಿ ಒಂದು 20 ಜನ ಸೆಲೆಕ್ಟ್ ಮಾಡ್ಕೊಂಡು 2 ದಿವಸ ಕಾರ್ಯಕ್ರಮಕ್ಕೆ ಹಂಚ್ಕೊಂಡು ಆ 20 ಜನವೇ ಅವ್ರವ್ರು ಬಂದು ಅವ್ರವ್ರ ಅನುಭವಗಳ ಪಡ್ಕೊಂಡ್ರು. ಅದಕ್ಕೆ ಇದನ್ನ ನೋಡ್ಬಿಟ್ಟು ನಾವು ಇಲ್ಲೆಲ್ಲ ಸಾವಯವ ಕೃಷಿದೆಲ್ಲ ತೋರಿಸ್ತೋ, ಈ ತರ ನಾವು ಮಾಡ್ಬೇಕು ಮುಂದೆ ಅನ್ಕೊಂಡು ಹೇಳಿ ಅವರು ನೀವು 20 ಜನಕ್ಕೆ ಹೋಗಿ ಊರಲ್ಲಿ ನೀವು 20 ಜನ ಕೇಳ್ರಪ್ಪ ಇದೇ ರೀತಿ ಮಾಡ್ಲಿ ಇಲ್ಲಿ ಅನ್ಬಿಟ್ಟು ಮಾಡ್ತೀವಿ ಅಂದ್ಬಿಟ್ಟು 2ನೇ ಕಾರ್ಯಕ್ರಮ ಈಗ ಕುಂತಿ ಬೆಟ್ಟದ ಹತ್ರ ಇಟ್ಕೊಂಡವ್ರೆ, ಅಲ್ಲೂ ಮಾಡ್ಬೇಕು ಅಂತ ನಾವು ನಮ್ಮ ರೈತರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದೀನಿ ಸರ್. ಕೆ ಎನ್ ನಿಂಗೇವಾಡ, ಕನಗನ ಮರಡಿ ಸರ್. ನಾವೇ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಸರ್. ಈ ಉದ್ದೇಶ ಯಾಕೆ ಅಂದ್ರೆ ಸರ್, ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಸರ್. ನಮ್ ಸ್ವಂತ ಇದರಿಂದ ನಾವು ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಇದ್ ಮಾಡ್ತಾ ಇದ್ದೀವಿ ಸರ್. ರೈತರಿಗೆ ಒಬ್ಬರಿಗೊಬ್ರು ಅನುಕೂಲ ಆಗ್ಲಿ ಅಂತಾನೆ ಇದ್ ಮಾಡ್ತಾ ಇದ್ದೀವಿ. ಮಂಡ್ಯ ತಾಲೂಕು ದುದ್ದ ಹೋಗ್ಲಿ, ಹುಲಿಕೆರೆ ಕೊಪ್ಪಲು, ಚಂದ್ರು ಅಂತ ಸರ್. ಇಲ್ಲಿ ಎಲ್ಲಾ ತರಬೇತಿಗೆ ಮೇಲ್ಕೋಟೆ ಇದ್ರಲ್ಲಿ ಸೇರಿದ್ರು. ನಂದು ಗೋಕುಲ 16-17 ದಿನ ತರಬೇತಿ ನಡೀತು. 20 ಅಷ್ಟು ಬಂದಿದ್ರು. ಆಮೇಲೆ ತಜ್ಞರು ವಿಸಿ ಪರಮಿಂದ ಅವರು ಭೂಮಿ ಮಣ್ಣು ವಿಜ್ಞಾನಿಗಳು ಹಾಗೂ ಸಸ್ಯ ಈ ಔಷಧಿಯಿಂದ ಏನು ಮನ್ಸು ಕುಲಕ್ಕೆ ಏನಾಯ್ತದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಪವಿತ್ರ ಅನ್ನೋರು. ಹಾಗೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತು ಸರ್. ಹಾಗೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರೋದೇ ಇಲ್ಲ ಸರ್. ವಿಜ್ಞಾನಿಗಳು ಹೇಳ್ದಾಗ್ಲೇ ಗೊತ್ತಾಗೋದು. ಇವಾಗ ನಾವು ಔಷಧಿ ಹೊಡಿತೀವಿ ಅದಕ್ಕೆ ಎಷ್ಟು ದುಷ್ಪರಿಣಾಮ ಬೀಳ್ತದೆ. ಇವಾಗ ಮನ್ಸನ್ಗೆ ಒಂಚೂರು ಇದಾದಾಗ ಏನೇನು ಮಾನಕುಲಕ್ಕೆ ಎಫೆಕ್ಟ್ ಆಯ್ತದೆ ಅವೆಲ್ಲ ತಜ್ಞರು ತಿಳಿಸ್ಕೊಟ್ರು ಸರ್. ನಾನು ಶ್ರೀ ಮಧುಗಡ ದುದ್ದ. ನಾವು 2 ದಿವಸನು ಇಲ್ಲಿ ಮೇಲ್ಕೋಟೆ ಹತ್ರ ನಂದಗೋಕುಲ ಅನ್ನೋ ಒಂದು ಶಿಬಿರ ಇದೆ. ಅಲ್ಲಿ ರೈತರಿಗಾಗಿ ರೈತ ತರಬೇತಿ ಅಂತ ಕಾರ್ಯಕ್ರಮ ಏರ್ಪಾಡು ಮಾಡಿತ್ತು. ಇದರಲ್ಲಿ ವಿವಿಧ ಗ್ರಾಮಗಳಿಂದ ಪ್ರಗತಿಪರ ರೈತ ಬಂಧುಗಳೆಲ್ಲ ಭೇಟಿ ಮಾಡಿ ವ್ಯವಸಾಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ರೈತ ಯಾವ್ಯಾವ ಸೂಕ್ತ ಕ್ರಮ ಅನುಸರಿಸಬೇಕು ಅಂತಕ್ಕಂತ ಬಗ್ಗೆ ಚರ್ಚೆ ಮಾಡಿ ಕೆಲವು ಪ್ರಾತ್ಯಕ್ಷಿತ ಕ್ಷೇತ್ರಗಳನ್ನ ವೀಕ್ಷಣೆ ಮಾಡಿದ್ವಿ. ಮತ್ತೆ ಮೇಲ್ಕೋಟೆನಲ್ಲಿ ಕೋತಳಿ ಶಾಲೆ ಇದೆ, ಅಲ್ಲಿ ವಿವಿಧ ಜಾತಿಯ ತಳಿಗಳು ಎಲ್ಲ ನೋಡಿದ್ವಿ. ಅಲ್ಲಿ ಆದಾಯ, ಉತ್ಪನ್ನ, ಮಾರಾಟ ಇವೆಲ್ಲ ಬಗ್ಗೆ ಮಾಹಿತಿ ತಿಳಿದಿದ್ದೇವೆ. ಹಾಗೂ ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಹಿಂದಿನ ದೇಶೀಯ ತಳಿ ಮತ್ತು ಇವನ್ನ ಸಾಕರೆ ಉತ್ತಮ ಮತ್ತೆ ಕೃಷಿ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ತಜ್ಞರು ಬಂದು ರೈತರಿಗೆ ತಾಂತ್ರಿಕ ಬೇಸಾಯದ ಬಗ್ಗೆ ಮತ್ತೆ ರೈತರು ಅನುಸರಿಸಬೇಕಾದ ರೂಪರೇಖೆಗಳು ಯಾವ ರೀತಿ ಮಾಡಬೇಕು, ರೈತ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಮಣ್ಣಿನ ಫಲವತ್ತತೆಯನ್ನು ಯಾಕೆ ಕಾಪಾಡ್ಕೋಬೇಕು, ಹವಾಮಾನದ ವಿಚಾರ ಬಗ್ಗೆ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ತಿಳುವಳಿಕೆ ನೀಡಿದ್ದಾರೆ. ಮುಂದೆ ಮುಂದೆ ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಅಭಿಲಾಷೆ ಇದೆ ಹೊಂದಿದ್ದಾರೆ. 16ನೇ ತಾರೀಕು ಬೆಳಿಗ್ಗೆಯಿಂದ ನಾವು ಊರಿಂದ ರೈತರಿಗೆ ನಮಸ್ಕಾರ ಅಂತ ಪ್ರಾರಂಭ ಮಾಡಿ 6 ಗಂಟೆಗೆ 8 ಗಂಟೆಗೆ ಮೇಲ್ಕೋಟಕ್ಕೆ ಬಂದು ಅಲ್ಲಿ ಯೋಗ ನರಸಿಂಹಸ್ವಾಮಿ ಬೆಟ್ಟ ಮತ್ತೆ ಮಾಡ್ಕೊಂಡು ಮತ್ತೆ ತಿಂಡಿ ತಿನ್ಕೊಂಡು ತಿರು ಚಲೋನಾರಾಯಣ ಸ್ವಾಮಿ ಕಲ್ಯಾಣಿ ಸುದರ್ಶನ ಗೋಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ 29 ದೇಶಿ ತಳಿಗಳ ಬಗ್ಗೆ ನೋಡ್ಕೊಂಡು ಆ ಸಾವಯವ ಗೊಬ್ಬರ ಮತ್ತು ಗಂಜಲದ ಬಗ್ಗೆ ಅಲ್ಲಿ ಮಾರ್ಕೆಟ್ ವ್ಯವಸ್ಥೆ ಬಗ್ಗೆ ಎಲ್ಲ ತಿಳ್ಕೊಬಂದು ಆಮೇಲೆ 12ನೇ ಚಹಾ ಆಯ್ತು, 12:30 ಕಾರ್ಯಕ್ರಮ ಉದ್ಘಾಟನೆ ಆಯ್ತು, ಮತ್ತೆ ಮಧ್ಯಾಹ್ನ ಒಂದ್ 3 ಜನ ರೈತರು ಮಾತಾಡಿದ ಊಟ ಮಾಡ್ಕೊಂಡು ಒಂದು 20 ಜನ ರೈತರು 10 ಬೆಳೆ ಬಗ್ಗೆ ಈಗ ಎಲ್ಲಾ ವಿಚಾರವನ್ನ ವಿನಿಮಯ ಮಾಡ್ಕೊಂಡು ಆಮೇಲೆ ಮತ್ತೆ ಸಾಯಂಕಾಲ ನಾವು ಕಬ್ಬು ತರಗು ನಿರ್ವಹಣೆ ಮಾಡುದು ಮತ್ತೆ ಹಳ್ಳಿಕಟ್ಟೆ ಕಾರ್ಯಕ್ರಮ ಮತ್ತೆ ಆಕಾಶವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುದು ಆಮೇಲೆ ಶ್ರೀಕೃಷ್ಣ ಪೂಜೆ ಮಾಡುದು, ಹಳ್ಳಿ ರೈತರು ಹೇಗಿರ್ಬೇಕು, ನಗರವಾಸಿಗಳಿಗೆ ಏನು ಸಮಸ್ಯೆ, ಹಳ್ಳಿ ರೈತರಿಗೆ ಎಷ್ಟು ಆರೋಗ್ಯ ಇರ್ತದೆ, ಈ ತರ ಎಲ್ಲ ಮಾತಾಡುದು, ಆಮೇಲೆ ಒಟ್ಟು ಒಂದು ಇಡೀ ದಿನದ ಕಾರ್ಯಕ್ರಮ ಅವಲೋಕನ ಕೂಡ ಮಾಡ್ಕೊಂಡು ಮುಂದಿನ ಕಾರ್ಯಕ್ರಮದಾಗ ಹೇಗೆ ಚರ್ಚೆ ಮಾಡ್ಬೇಕು ಅಂತೆಲ್ಲ ಮಾತಾಡುದು. ಮತ್ತೆ ಈ ಕಾರ್ಯಕ್ರಮದ ಸಮಾನ ಪ್ರಾರಂಭ ಕೂಡ ತುಂಬಾ ಯಶಸ್ವಿ ಆಯ್ತು. ಬೆಳಿಗ್ಗೆ 6 ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮ, 8:30 8:30 ತಿಂಡಿ, 9 ಕಾರ್ಯಕ್ರಮ ಸಿದ್ಧತೆ, 9:30 ಕಾರ್ಯಕ್ರಮ ಆರಂಭ ಆಗಿ ಆರೋಗ್ಯದ ಬಗ್ಗೆ ಈ ನಂದಗೋಕುಲದಲ್ಲಿ ಇರ್ತಕ್ಕಂತ ಗಂಗಾಧರ ಚೈತನ್ಯ ಸ್ವಾಮಿ ಪ್ರಭುಗಳು ಆರೋಗ್ಯದ ಬಗ್ಗೆ 1 ಗಂಟೆ ಕಾರ್ಯಕ್ರಮ ನಡೆಸಿಕೊಟ್ರು. ಆ ನಂತರ ಮಣ್ಣು ವಿಜ್ಞಾನಿ ಅಭಿಕಾ ಮೇಡಮ್ ಬಂದು ಮಣ್ಣಿನ ಬಗ್ಗೆ, ಮಣ್ಣಿನ ಸಂರಕ್ಷಣೆ ಬಗ್ಗೆ, ಅದರ ಆರೋಗ್ಯ ವೃದ್ಧಿ ಬಗ್ಗೆ, ಪೋಷಕ ಫಲ ಬಗ್ಗೆ ತಿಳಿಸಿಕೊಟ್ರು. ಡಾಕ್ಟರ್ ಪವಿತ್ರ ಮೇಡಮ್ನವರು ರೋಗ ಸಸ್ಯ ನಿರ್ವಹಣೆ ಎಂಡೋಸಲ್ಫಾನ್ ಪರಿಣಾಮ ಅದ್ರ ಬಗ್ಗೆ ತಿಳಿಸಿಕೊಟ್ರು. ಮತ್ತು ಪ್ರಗತಿಪರ ರೈತದ ನವೀನ್ ಅವರು ಬಂದು ಅವರು ಲೋಕಪಾವನಿ ಚಾಕಿಸಿ ಕೇಂದ್ರ ಅಂತ ಹೇಳಿ ಅದ್ರ ಮಾಲೀಕರು ಅವ್ರು ಬಂದು ರೇಷ್ಮೆ ಉತ್ಪಾದನೆ ಮತ್ತು ಈ ರೈತ ತರಬೇತಿಗಳ ಕಾರ್ಯಕ್ರಮ ಗುಣಮಟ್ಟ ವೈಜ್ಞಾನಿಕವಾಗಿ ಸಲಹೆ ಪಡ್ಕೊಂಡು ಬೆಳೆಯುವಂತದ್ದು ನಮ್ಮ ಈ ಮಳೆ ಕೊಯ್ಲು ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರು. ಆಮೇಲೆ ಒಬ್ರು ಧನ್ಯಕುಮಾರ್ ಅಂತ ಅಂದ್ಬಿಟ್ಟು ಪಾಂಡವಪುರದವರು, ಅವರು ಸಾಹಿತ್ಯ ಪರಿಷತ್ ಸಂಬಂಧಪಟ್ಟಂತವ್ರು ಮತ್ತು ವ್ಯವಸಾಯ ಅಷ್ಟು ಅಚ್ಚುಕಟ್ಟ ಮಾಡ್ತಾ ಇದ್ರು, ಅವರು ಕೂಡ ಕಬ್ಬು ತರಗು ನಿರ್ವಹಣೆ ಬಗ್ಗೆ ಮಾಹಿತಿ ಕೊಟ್ರು. ಮತ್ತೆ ಇನ್ನೊಬ್ರು ಕೃಷ್ಣೇಗೌಡರು ಅಂದ್ಬಿಟ್ಟು ಅವರು ಸ್ವಲ್ಪ ಸಮಗ್ರ ಬೇಸಾಯ ಮತ್ತು ಹಸುಕರು ಸಾಕಾಣಿಕೆ ಆಡು ಕುರಿ ಸಾಕಾಣಿಕೆ ಬಗ್ಗೆ ಹೇಳಿದ್ರು. ಮತ್ತು ಸಿ ಮರಿಗೌಡರು ಅವರು ಅರಣ್ಯದ ಬಗ್ಗೆ ಮಾತಾಡಿದ್ರು. ಮತ್ತೆ ನಮ್ಮ ಅಧ್ಯಕ್ಷರು ವಿಶೇಷ ಶ್ರೀನಿವಾಸ್ ಅವರು ಕೈ ತೋಟ ಅದರ ಪೌಷ್ಟಿಕ ಆಹಾರ ಇದ್ರ ಬಗ್ಗೆ ಮಾತಾಡಿದ್ರು. ಊಟ ವ್ಯವಸ್ಥೆ ಎಲ್ಲ ಇಲ್ಲಿ ಅದು ನಿಮ್ಗೆ ನಿಜವಾಗಿ ಹೇಳಬೇಕು, ನಾವು ತಲೆಗೊಂದು ಸೇರು ಹಾಕಿ 100 ರೂಪಾಯಿ ಅನ್ನೋ ಕಾರ್ಯಕ್ರಮದ ಸ್ಲೋಗನ್ ಇದು. ನಾವೇ ಎಲ್ಲ ಸ್ವತಃ ದುಡ್ಡು ಹಾಕೊಂಡು ನಾವೇ ಕಾರ್ಯಕ್ರಮ ಮಾಡಿರೋದು ಸರ್. ಊಟ ನಾವೆಲ್ಲ ತಂದ್ಕೊಟ್ಟು ಅಡುಗೆ ವ್ಯವಸ್ಥೆ ಎಲ್ಲ ಚೈತನ್ಯ ದಾಸ್ ಅವರೇ ಮಾಡಿದ್ರು. ಅಡುಗೆ ಮತ್ತು ವಸತಿ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಸರ್, ಯಾವುದೇ ಒಂದು ಸಣ್ಣ ತೊಂದರೆನೂ ಆಗ್ದಂಗೆ. ಇಷ್ಟೆಲ್ಲ ಮಾಡಿ ಕಾರ್ಯಕ್ರಮ ನಾವು ಮಧ್ಯಾಹ್ನ 3 ಗಂಟೆಗೆ ಸಮಾರಂಭ ಮಾಡಿದೀವಿ ಸರ್. ಮನಸ್ಕ ರೈತರು 10 ಜನ ಆಗ್ಬೋದು 20 ಜನ ಆಗ್ಬೋದು ಸೇರ್ಕೊಂಡು ಈಗ ನಾವು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ನಂದಗೋಕೋದ್ರೆ ನೆಕ್ಸ್ಟ್ ಕುಂತಿಬೆಟ್ಟಲ್ಲಿ ಮಾಡ್ತಾ ಇದೀವಿ. ಇದನ್ನ ಬೇರೆ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯವರು ಕೂಡ ಅವ್ರ ಜಿಲ್ಲೆಯಲ್ಲಿ ಮಾಡ್ಕೋಬೇಕು ಮತ್ತೆ ಎಲ್ಲಾ ಜಿಲ್ಲೆಯವರು ಸೇರೋದು ಮಾಡ್ಕೋಬೇಕು. ಸರ್ಕಾರನೇ ಮಾಡ್ಲಿ ಇಂತ ಕಾರ್ಯಕ್ರಮವ, ನಾವಲ್ಲ ಪಾಠ ಕೇಳ್ಕೊ ಬರ್ಬೇಕು ಅನ್ನೋದೇನು ಉದ್ದೇಶ ಇಲ್ಲ. ಇಲ್ಲಿಗೆ ಬಂದಂತ 10 ಜನ ರೈತರು, ಊರಲ್ಲಿ ಇರ್ತಕ್ಕಂಥ 20 ಜನ ರೈತರಿಗೆ, ಪಕ್ಕದ ಗದ್ದೆ ಇರ್ತಕ್ಕಂಥ 20 ಜನ ರೈತರಿಗೆ ನಾವು ಅವ್ರ ಕ್ಯಾನ್ವಾಸ್ ಮಾಡಿದ್ರೆ ಆಗ ಅದೇ 100 ಜನ ರೈತರು ತಲುಪ್ತದೆ. ಅದ್ರಲ್ಲಿ ಒಂದು 10 ಜನ ಬದಲಾದ್ರೆ ಈ ಕಾರ್ಯಕ್ರಮದ ಉದ್ದೇಶ ಸಾರ್ಥಕ ಆಯ್ತದೆ ಅನ್ನೋದು ನನ್ನ ಒಂದು ಮೂಲ ಉದ್ದೇಶ ಸರ್. ಶಂಕರಣ್ಣ ಅಂತೂ ಎಲ್ಲ ಇಲ್ಲೇ ನೀನ್ ಸಿಸಿಯ ತಯಾರಾಗ್ಬಿಟ್ಟವನೆ. ನನ್ಗೆ ಅದೊಂದು ಧೈರ್ಯ ಅದೇ. ಏನು ಅಂತಂದ್ರೆ ರಾಜಣ್ಣಂದು ತಲೆ ಸುಮ್ಮನೆ ಇರಕ್ಕಿಲ್ಲ, ದೇಹ ಸುಮ್ಮನೆ ಕೂತಿರ್ತದೆ, ಆದ್ರೆ ಅವನ್ದು ಯೋಚನೆ ಎಲ್ಲೆಲ್ಲೋ ಮಾಡ್ತಾನೆ ಕಪ್ಪ ಅವ. ಒಂದಲ್ಲ ಯೋಚನೆ, ನಾನಾ ಯೋಚನೆ ಅವಂದು. ಅದಕ್ಕೆ ಇದೊಂದು ಪ್ಲಾನ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದಿ, ಹಂಗೆ ಮಾಡೋನು. ಅವ್ನ್ ಇದ್ರಲ್ಲಿ ನೋಡ್ ಪಕ್ಕದಲ್ಲಿ ಏನ್ ಮಾಡ್ಕೊಂಡ್ ಬ್ಯಾಗ್ ಒಂದ್ ಅದ ಎಂತದೋ ರೆಕಾರ್ಡ್ ಮಾಡದ ಇಟ್ಕೊಬಿಟ್ಟವನೆ. ಒಂದ ಏನೇನೋ ಮಾಡ್ತಾನೆ ಕಪ್ಪ. ನೀನು ಬಸವರಾಜ್ ಅವ್ರ ಹತ್ರ ಮಾತಾಡ್ಬಿಟ್ಟು ನಂದಗೋಕುಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡೋರೆ ಅಂತ ಅನ್ನೋದು ವಿಷಯನ ಅವ್ನ್ ಕಿವಿಗೆ ಓಸಿ ಹಾಕ್ಬಿಟ್ಟಿದ್ರೆ ಜ್ವರನು ಬತ್ತಿರ್ನಿಲ್ಲ, ಏನು ಬತ್ತಿರ್ನಿಲ್ಲ, ಒಟ್ಟಾಗಿರೋನು ನಾನು ಊಟ ಬಿಡ್ಬೇಕಾದ್ರೆ ಒಟ್ಟಾಗಿರೋನು ತಿಂಡಿ ನೆನೆಸ್ಕೊ ಹೊಂಟೋಯ್ತಿದ್ದ ಅಂತ ಇವನ್ ಹೇಳೋದು. ಹೌದಲ್ಲ, ಈಗ ಅವ್ನ್ ಹೇಳ್ತಿರೋದು ಏನು ಅಂದ್ರೆ ಇವನಿಂದಾಗಿ ನನಗೂ ತಪ್ಪೋಯ್ತು ತಿಂಡಿ ಅಂತ. ಈ ತಿಂಡಿ ವಿಷಯ ಬಿಡಿ, ನಮ್ಗೆ ತುಂಬಾ ಖುಷಿ ಆಗಿದ್ದು ಈಗ ಇವ್ರ ಮಾತೆಲ್ಲ ಕೇಳಿದ್ಮೇಲೆ. ಬಿಡಪ್ಪ, ಈಗ ನೋಡಪ್ಪ, ಸರ್ಕಾರ ಈ ತರ ಕಾರ್ಯಕ್ರಮಗಳು ನಡೆಸ್ತಾ ಇತ್ತು, ಆಮೇಲೆ ಏನ್ ಮಾಡಿದ್ರು ಈ ಸಂಶೋಧನಾ ಸಂಸ್ಥೆಗಳು ವಿಶ್ವವಿದ್ಯಾನಿಲಯದವರು ಈ ತರದೆಲ್ಲ ಮಾಡಕ್ ಶುರು ಮಾಡಿದ್ರು. ಎನ್ ಜಿ ಒಗಳು ಅಂತಾರಲ್ಲಪ್ಪ, ಅವ್ರು ಮಾಡಕ್ ಶುರು ಮಾಡಿದ್ರು. ಈಗ ರೈತರೇ ಒಂಥರ, ನಾವೊಂದ್ 10 ಜನ ಸೇರ್ಕೊಳ್ಳೋದು, ವಿಚಾರ ವಿನಿಮಯ ಮಾಡ್ಕೊಳ್ಳೋಂಥದ್ದು, ಮತ್ತೆ ಇನ್ನೊಬ್ರು ಇನ್ನೊಬ್ರು ಭೂಮಿಗೆ ಹೋಗಿ ಏನಾಗ್ತಿದೆ ಏನಿಲ್ಲ ಅಂತ ನೋಡುವಂಥದ್ದು, ಒಂದಿಷ್ಟು ಸಲಹೆ ಮಾರ್ಗದರ್ಶನ ಮಾಡುವಂಥದ್ದು, ಜೊತೆಗೆ ನೀನ್ ಹೇಳಿದಂಗೆ ಊಟ ಉಪಚಾರ ಇದ್ದೇ ಇರ್ತದೆ, ಅದು ಬಿಡಪ್ಪ ಇರ್ತದೆ, ವಿಶ್ವಾಸದಿಂದ ಇರ್ತದೆ. ರೈತರು ಅನ್ನದಾತರಲ್ವಾ ಸುಬ್ಬಣ್ಣ, ನೀನು ನಿನ್ನೂ ಸೇರಿಸ್ಕೊಂಡು ಕಪ್ಪ ಹೇಳ್ತಿರೋದು ನಾನು ಯಾವತ್ತಾರು ಇಲ್ಲ ಅಂದಿದ್ಯಾ ನೀನು? ತಡಿ ವಿಷಯಕ್ಕೆ ಬರ್ತೀನಿ ಅಷ್ಟಯ್ಯ ನಿಂದು. ಹ್ಞೂ ಅಷ್ಟೇ, ಇನ್ನ ಅದಕ್ಕೊಂದು ಹೇಳು, ನೀನು ಹೇಳು ಆಮೇಲೆ ಹೇಳ್ತೀನಿ ನಾನು. ಅಂದ್ರೆ ನನ್ಗೆ ಏನ್ ಅನಿಸ್ತು ಅಂದ್ರೆ, ಈ ರೀತಿ ಕಾರ್ಯಕ್ರಮಗಳನ್ನ ಎಲ್ಲಾ ಕಡೆ ಮಾಡೋದ್ರಿಂದ ಅನುಕೂಲ ಐತೆ, ಜೊತೆಗೆ ಜಾಸ್ತಿ ಜನನು ಸೇರಿಸ್ಬಾರ್ದು. ನೀನ್ ಹೇಳಿದ್ ನಿಜ ಆಯ್ತಾ, ನೀನ್ ಅದೇನು ಇರೋ ವಿಷಯ ಅಂತ ಹೇಳಿದೀವೋ, ಒಂದ್ ನೆವ ಅಂತ ಹೇಳಿದೀವೋ, ಒಂದ್ ಕುಂಟ್ ನೆಪ ಅಂತ ಹೇಳಿದೀವೋ ಗೊತ್ತಿಲ್ಲ. ಒಟ್ಟಲ್ಲಿ ನೀನ್ ಹೋಗದೆ ಇರೋದಕ್ಕೆ ಒಂದ್ ಕಾರಣ ಆಯ್ತು, ಕೇಳು ಹೇಳ್ತೀನಿ. ಸುಳ್ಳುಗಾರ ಮಾಡ್ಬೇಡಕ್ಕಪ್ಪ, ಜ್ವರ ಬಂದಾಗ ಯಾರಾದ್ರೂ ಸುಳ್ಳು ಹೇಳಪ್ಪ. ನೀನು ಸತ್ಯ ಹರಿಶ್ಚಂದ್ರ ಬಿಟ್ರೆ ಇಲ್ಲಿ ಯಾರಪ್ಪ ಇದಾರೆ? ಒಟ್ಟಿನಲ್ಲಿ ನಾನ್ ಕಮಲವ, ಈ ನಾವು ಸತ್ಯ ಹೇಳೋದು ಕೆಲವು ವಿಷಯಗಳಲ್ಲಿ ಮಾತ್ರ, ಅದರಲ್ಲಿ ಹುಷಾರ್ ತಪ್ಪದಾಗ ನಾವು ನಿಜನ ಹೇಳಬೇಕು. ಸತ್ಯವೇ ಬಿಡುತ್ತೆ, ನಡಿಯಕ್ ಆಗ್ತಾ ಇರ್ಲಿಲ್ಲ, ಎರಡು ಇಡ್ಲಿ ತಿನ್ನಕಾಗಿಲ್ಲ, ಏನ್ ಊಟ ಮಾಡಕಾಗಿಲ್ಲ. ನಾನು ತಿಂಡಿ ಉದಾಹರಣೆ ಕೊಟ್ಟೆ ಯಾಕೆ ಅಂದ್ರೆ ನೀವು ನಂಬ್ಕೊಳ್ಳಿ ಅಂತ. ಮಾತ್ ಹೇಳದಿಲ್ಲ ಸರಿಯಾದ್ರು ಆಯ್ತು, ಎಲ್ಲ ಒಪ್ಪಿಕೊಳ್ಳೋ ರೈತರು ಅನ್ನದಾತರು ನಿನ್ನ ಸೇರ್ಸ್ಕೊಂಡಂಗೆ ಕಸುಬಣ್ಣ, ನೀನ್ ಕೇಳ್ದಾಗ ಇಲ್ಲ ಅಂದಿದ್ಯೇ ಅಂತೆಲ್ಲ ಅಂದೆ. ಆ ಪಾರ್ಟಿ ಬಂದ್ ಬಂದಾಗೆಲ್ಲ ಮಾಡ್ಕೊಡ್ತಾಳ ಅವಳ ಹೆಸರು, ಒಂದಪ್ಪ ಹೇಳ್ದಿಯ ನೀನು? ರೈತ ಮಹಿಳೆ ಕಪ್ಪ ಎದೆದ್ರು ಕೂರ್ಸ್ಕಂಗ್ ಅನ್ಬಾರ್ದು, ಅದಕ್ಕೆ ನಾನು ಸುಬ್ಬಣ್ಣ ಮಾತು ಬತ್ತಕಪ್ಪ. ಅದಕ್ಕೆ ಅಟ್ಟಿ ಏನಂತ ತಿಳ್ಕೊಂಡ್ಬಿಟ್ಟವನೆ ಅಂದ್ರೆ ದಾಸೋ ಭವನ ಅನ್ಕೊಂಡ್ ಹೇಳ್ಬಿಟ್ಟಲ್ಲ, ಬೋರ್ಡ್ ಒಂದು ಹಾಕ್ಬೇಕು ಅಷ್ಟೇ. ಇಲ್ಲಿ ಇಲ್ಲ ಬರೀ ತಿನ್ಕೊಂಡು ಹೋಯೋದು. ಕಮ್ಲವ್ರ ಯಜಮಾನ್ರ ಹತ್ರ ಮಾತಾಡಿ ಬಂದ್ವಿ ಒಂದ್ಸರಿ, ಒಂದ್ ಸಣ್ಣದಾಗ ಒಂದ್ ಹೋಟ್ಲ ತರ ಮಾಡ್ಕೊಳ್ಳೋದೇ ಒಳ್ಳೇದು ಕಪ್ಪ ಅಂದಿವ್ನಿ. ನೋಡ ನನ್ ಮನ್ಸಲ್ಲೂ ಹಂಗ ಅದೇ ಅಂತಿದ್ರು ಅವ್ರ ಯಜಮಾನ್. ಹೋಟ್ಲ ಮಾಡ್ಕೊಂಡ್ಬಿಟ್ರೆ ಅವಾಗ ನಾನ್ ನಿಂಗ್ ದಾಸೋಹ ತರ ಕೊಡಲ್ಲ, ಅವಾಗ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕಾಯ್ತಕ್ಕವ. ನಾನು ಅದ್ನ ಹೇಳ್ತಿರೋದಿನ ದಾಸೋಹ ಅಂತ ಬೋರ್ಡ್ ಹಾಕ್ಲ ನಾನು? ಏನೋ ಪಾಪ ನೀನು ನಮ್ ನಮ್ ನಾಲ್ಕು ಜನಕ್ಕೆ ಹೆಂಗೋ ಬರ್ತಾರೆ ಮಾತಾಡ್ತಾರೆ ಪಾಪ, ಮೊದ್ಲಿಂದ ಪರಿಚಯ ಅಂತ ನೀನ್ ಕೊಡ್ತಿರೋದು ಎಲ್ರಿಗೂ ಕೊಡಕ್ಕಾದವಾ? ಹಂಗಾಗಕ್ಕಿಲ್ಲ, ಕೊಡೋದ್ರಲ್ಲೇ ಒಂದ್ ಸ್ವಲ್ಪ ರಿಯಾಯಿತಿ ಕೊಡ್ಬೋದು. ಈಗ ನೀನು ಕಮಲಕ್ಕ ಮಾಡೋ ಕಷಾಯದ ಮೇಲೆ ಆಣೆ, ಹುಷಾರ್ ಇರ್ಲಿಲ್ಲ. ಹಾ ನಿಜ ಕಪ್ಪ, ಹುಷಾರ್ ಇರ್ಲಿಲ್ಲ ನಿಜ. ಕಷಾಯ ಮಾಡ್ತಿದ್ಯಾಕಲ್ಲ, ಡಾಕ್ಟರ್ದ ಅಡ್ರೆಸ್ ಕೊಡ್ತೀನಿ, ಇಂಜೆಕ್ಷನ್ ಚುಚ್ಚಿರೋರ ಹೋಗ್ಬಿಡ್ಬೇಕಾದ್ರೆ ವಿಚಾರಿಸ್ಕಪ್ಪ. ಆಯ್ತನಪ್ಪ, ನೀನು ಹೋಗಿದ್ರೆ ಚೆನ್ನಾಗಿರೋದು. ಈಗ ಒಂದು ಪೆನಾಲ್ಟಿ ಹಾಕ್ಬೇಕಾಗರ್ ನಿಂಗೆ. ಪೆನಾಲ್ಟಿ ಆಗ್ಲಿ ಅದಕ್ಕೇನಂತೆ, ಆದ್ರೆ ಇದಕ್ಕೆ ಒಂದ್ ಸ್ವಲ್ಪ ಇದಾದ ಕಣ್ಣಣ, ಏನಾದ್ರು ಸ್ವಲ್ಪ ಎಂತದವಾದು ರಿಯಾಯಿತಿ ರಿಯಾಯಿತಿ ಕೊಡವ. ಹುಷಾರ್ ಇರ್ಲಿಲ್ವಲ್ಲ, ಈಗ ರಿಯಾಯಿತಿ ಕೊಡವ. ನೀನ್ ಏನಂದೆ ರಾಜಣ್ಣ ಏನಂದ, ಇವನು ಅನ್ನದಾತ, ನೀನೇ ಮಹಾಭಾಗ್ಯ ವಿಧಾತ. ಈಗ ನಮ್ಮೂರಾಗ ಒಂದ್ ಮಾಡವ ಆದ್ರದ್ದು ನೋಡಪ್ಪ. ಈಗ ನಾವಂತೂ ಅಲ್ಲಿ ಹೋಗ್ಲಿಲ್ಲ, ಒಂದ್ ಇಪ್ಪತ್ ಜನ ಸೇರಿದ್ರು, ತಜ್ಞರು ಕೆಲವರು ಬಂದೋದ್ರು ಅಂತೆಲ್ಲ ಹೇಳಿದ್ರಲ್ಲ. ಈಗ ನಾವು ಅದೇ ತರದೊಂದ್ ಮಾಡವ, ಅದ್ರದ್ದೆಲ್ಲ ಉಸ್ತುವಾರಿ ನಿನ್ಗೆ ಕಲ ಮಾಡೋಣ ಬಿಡಪ್ಪ. ಈಗ ಆಮೇಲೆ ಅನ್ನದಾತ ನೀನೇ, ಅದಕ್ಕೆ ಅನ್ನದಾನ ಶ್ರೇಷ್ಠ ದಾನ ಕಣ್ಣ. ನೋಡಪ್ಪ ಬರಿಬೇಡ ಕಣಪ್ಪ, ಖಂಡಿತ ಖಂಡಿತ ನಾನ್ ಮಾತ್ನ ಈ ಊಟದ ವಿಚಾರದಲ್ಲಿ ಭೋಜನದ ವಿಚಾರದಲ್ಲಿ ನಾನು ಯಾವತ್ತು ಸುಳ್ಳು ಹೇಳಕ್ಕಿಲ್ಲ, ತಪ್ಪಿಸ್ಕೊಳ್ಳೋದು ಇಲ್ಲ. ಯಾವತ್ತಾರು ಕಮ್ಮಕ್ಕನ ಮನೆಗೆ ಕಷಾಯ ತಪ್ಪಿಸ್ಕೊಂಡಿದ್ದಾನಲ್ಲ, ತಪ್ಪಿಸ್ಕೊಂಡಿದ್ದಾನವ? ತಪ್ಪಿಸ್ಕೊಳ್ಳಕ್ಕಿಲ್ಲ ರಾಜಣ್ಣ, ನೀನ್ ಹಿಂಗ್ ಸುಳ್ಳು ಹೇಳದ ನಾನು ಹೇಳ್ತಿಲ್ಲ ಸುಬ್ಬಣ್ಣ ಕೇಳ್ತಿಲ್ಲ. ಸರಿ ನಾನ್ ನಿನ್ ಕರ್ಕೋಗಿಲ್ವಪ್ಪ, ಕುಡಿಯಕ್ಕೆ ತಿನ್ನಕ್ಕೆಲ್ಲ ಕುಡಿಯಕ್ಕೆ ಅಂದ್ರೆ ತಪ್ಪ ತಿಳ್ಕೊಬಿಡ ಕಷಾಯವ. ನೀನು ಕುಡಿಯಕ್ಕೆ ಕರ್ಕೊಂಡು ಹೋಗಿರೋದು, ತಿನ್ನಕ್ ಕರ್ಕೊಂಡು ಹೋಗಿರೋದು, ತಿಂದಿರೋದು ಬಿಟ್ಟಿರೋದು ಎಲ್ಲ ಗೊತ್ತದೆ. ಈಗ ನಿನ್ ಜಾಗದಲ್ಲಿ ಕಾರ್ಯಕ್ರಮ ಆಗ್ಬೇಕು, ಊಟ ತಿಂಡಿ ಉಪಚಾರ ಬಂದವ್ರಿಗೆಲ್ಲ ನೀನೇ ಮಾಡ್ಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ ಖರ್ಚಲ್ಲೇ ಮಾಡ್ಬೇಕು. ಆಯ್ತು, ಈಗ ಮೊದ್ಲು ನನಗೆ ಒಂದ್ ಇದು ಕೊಟ್ಟು ದಾಸೋಹ ಭವನ ಅಂತಿದೆಯಲ್ಲ, ಅವತ್ ನಿಮ್ಮನೆ ಮುಂದೆನೆ ಹಾಕ್ಬಿಡ್ಬೋದು. ಮಾಡೋಣ ಬಿಡು, ಅದಕ್ಕೆ ನಮ್ ಮೊದ್ಲು ನನ್ಗೆ ಒಂದು ಎಷ್ಟ್ ಜನ ಬಂದರು ಅಂತ ಒಂದು ಹೇಳ್ಬೇಕಪ್ಪ. ಜಾಸ್ತಿ ಸುಮಾರ ಹೇಳು ಇಷ್ಟ್ ಜನ ಅಂತ. ಜನ ಬರೋಂಗಿಲ್ಲ, ಜಾಸ್ತಿ ಜನ ಸೇರಂಗಿಲ್ಲ ಸೇರಂಗಿಲ್ಲ ಅನ್ಕೊಳ್ಳೋಣ. ಬೇಕಾದ್ರೆ ನೋಡವ ನಾನು ಒಂದ್ ಕೆಲಸ ಮಾಡ್ತೀನಿ, ಯಾ ಕೆಲವರು ಮಾಸ್ಕ್ ಹಾಕ ಬತ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಹಾಕ ಬತ್ತಾರೆ ಅಂತ ನೀ ಮೊದ್ಲು ಹೇಳ್ಬಿಡು. ನನ್ ಹತ್ರ ಅವೇ ಸುಮಾರವೇ, ಹೊಸವೇ ತಂದಿಟ್ಟಿವ್ನಿ. ಅದಕ್ಕೆ ನಾನು ಒಬ್ಬೊಬ್ರಿಗೆ ಒಂದೊಂದು ಮಾಸ್ಕ್ ನು ಕೊಡ್ತೀನಿ, ಅವತ್ತು ಹಾಕೊಂಡು ಅವ್ರು ಹೆಂಗೆ ಭಾಷಣ ಮಾಡ್ಬೇಕೋ ಮಾತಾಡ್ಬೇಕೋ ಮಾತಾಡ್ಕೊಳ್ಳಿ. ಭೋಜನ ಅಂತೂ ನಂದೇ, ಒಂದ್ ಕೆಲಸ ಮಾಡವ, ಈಗ ನೀನ್ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನೀನ್ ಭಯ ಪಡ್ಬೇಡ, ನೀ ಎದ್ರಕತ್ತಾ ಇದೆಯಲ್ಲ ನನ್ ತಲೆಗೆ ಆಗ್ತಾವ ಹಂಗ ಯೋಚನೆ ಮಾಡ್ಬೋದು. ತಾಳ್ಮೆ ಇರ್ಲಿ, ನೀನು ನಾನು ಎಲ್ಲಾನು ತಂದ್ಕೊಟ್ಟನು, ಅದೇನೇನ್ ಬೇಕು ಒಂದ್ ಪಟ್ಟಿ ಬರ್ದ್ ಕೊಟ್ಬಿಡು ನನಗೆ ಇಷ್ಟ್ ಜನಕ್ಕೆ ಅಂತ. ಅದೇನ್ ಮಾಡಿಯ ತಿಂಡಿಯ ವಿಶೇಷವಾಗಿ ಮಾಡು, ಆ ಖರ್ಚೆಲ್ಲ ನಂದಿಯೇ. ರಾಜಣ್ಣ ನೀವೊಂಚೂರು ಕೊಟ್ಟಿಯಪ್ಪ. ಇಲ್ಲ ಇಲ್ಲ ಏನು ಕೊಡೋದು, ಸಹಾಯ ಮಾಡ್ತಾನೆ ರಾಜಣ್ಣ, ಅಷ್ಟು ಜನಕ್ಕೆಲ್ಲ ಮುದ್ದೆ ತಿರುಗಬಾರ್ದ. ಆರ್ಥಿಕ ಸಹಾಯ ಮಾಡಕ್ ಕೇಳವ ಬೇಡ. ನಾ ಮಾಡ್ತಿದ್ದೆ ಸುಬ್ಬಣ್ಣ ಹೇಳದ್ಮೇಲೆ ಸುಬ್ಬಣ್ಣನ ಮಾತ್ ಪ್ರಕಾರ ನಡ್ಕೋಬೇಕಲ್ಲ. ರಾಜಣ್ಣಂಗೂ ಒಂದ್ ಕೆಲಸ ಐತೆ, ಅವತ್ ಕಾರ್ಯಕ್ರಮಗಳು ಏನ್ ಆಗ್ಬೇಕು, ಯಾರನ್ ಕರಿಬೇಕು, ಏನ್ ವಿಚಾರಗಳಾಗ್ಬೇಕು, ಅದೆಲ್ಲ ಕಾರ್ಯಕ್ರಮದ ಪಟ್ಟಿ ಮಾಡ್ಬೇಕಲ್ಲ, ಸಿದ್ಧ ಮಾಡ್ಬೇಕು. ಇದು ಸುಮ್ನೆ ಆಗಕ್ಕಿಲ್ಲ. ಹತ್ತು ಜನ ನಮ್ಮ ಊರಿಗೆ ಬತ್ತವರೇ ಅಂದ್ರೆ ನಾವು ಹಸಿ ತಯಾರಾಗಿರ್ಬೇಕು. ಆಮೇಲೆ ಅವರು ನೋಡುವಂತ ಕೃಷಿ ಕ್ಷೇತ್ರಗಳು ಯಾರ್ಯಾರ ತೋಟ ಚೆನ್ನಾಗದೆ ಅದೆಲ್ಲ ವೀಕ್ಷಣೆ ಮಾಡ್ಬೇಕು, ಏನದೆ ಅದೆಲ್ಲ ನಾವು ನೋಡ್ಕೋಬೇಕು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಮಲಕ್ಕ, ಈ ತರ ಕಾರ್ಯಕ್ರಮಗಳಲ್ಲಿ ಏನಾಯ್ತದೆ ಅಂದ್ರೆ ಒಂದು ವಿಷಯಗಳು ಗೊತ್ತಾಯ್ತದೆ. ಆಮೇಲೆ ನಮ್ಮ ಹಿಂದಿನವರು ಮಾಡ್ತಿದ್ರು ಈ ವಿನಿಮಯ, ಬಿತ್ತನೆ ಬೀಜಗಳ ವಿನಿಮಯ, ತಂತ್ರಜ್ಞಾನಗಳ ವಿನಿಮಯ, ಹಾಗೇನೆ ಇವ್ರ ಹತ್ರ ಏನಾದ್ರೂ ಉಪಕರಣಗಳಿದ್ರೆ ಕೃಷಿ ಉಪಕರಣಗಳ ವಿನಿಮಯ, ಇದೆಲ್ಲ ಒಬ್ಬರಿಗೊಬ್ರು ಕೊಟ್ಕೊಳ್ಳೋದು ಮಾಡೋದ್ರಿಂದ ಕೆಲವು ಕಡೆ ಊರಲ್ಲಿ ಏನ್ ಮಾಡ್ತಾವ್ರೆ ರಾಜಣ್ಣ, ಈಗ ನಾಟಿ ಮಾಡ್ಬೇಕು ಕಟಾವ್ ಮಾಡ್ಬೇಕು ಅಂತ ಟೈಮಲ್ಲಿ ಈ ಎರಡು ದಿನ ನಿಮ್ದ, ಹಾಗಾದ್ರೆ ಮುಂದಿನ ವಾರ ಗುರುವಾರ ಶುಕ್ರವಾರ ನಿಮ್ದಾದ್ರೆ ಮುಂದಿನ ಸೋಮವಾರ ಮಂಗಳವಾರ ನಾವು ಮಾಡಿಕೊಳ್ಳವ ಅಂತ. ಅಲ್ಲಿ ಇವರು ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾರೆ, ಅವರು ಇಲ್ಲಿಗೆ ಹೋಗಿ ಕೆಲಸ ಮಾಡ್ತಾರೆ. ನಿಜ, ಅದಕ್ಕೆ ಮುಯಿ ಅಂತ ಮುಯಿ ಮುಯಿ ಅವ್ರ ಜಮೀನಲ್ಲಿ ನಾವೆಲ್ಲ ಹೋಗಿ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ನಮ್ ಜಮೀನಲ್ಲಿ ಮಾಡ್ಬೇಕು ಮುಯಿ ಮುಯಿ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಾನು ಅದೇ ಹೇಳ್ತಾ ಇದ್ರು ಬಸವರಾಜು ಅವತ್ ಫೋನ್ ಮಾಡಿದ್ದೀನ ತಜ್ಞರು ಎಲ್ಲ ಬತ್ತವ್ರೆ ಅಂತ. ಆ ತಜ್ಞರು ಬಂದು ಈ ತರ ತಂತ್ರಜ್ಞಾನಗಳು ಈ ಮಣ್ಣು ಪರೀಕ್ಷೆ ಆಗ್ಬೋದು ಅಥವಾ ಬಿತ್ತನೆ ಬೀಜಗಳು ಮೊಳಕೆ ಪರೀಕ್ಷೆ ಮತ್ತೆ ಕೆಲವು ಅವಶ್ಯಕ ತಂತ್ರಜ್ಞಾನಗಳು ಅದನ್ನ ತಿಳಿಸ್ಕೊಳ್ಳೋದಕ್ಕೂ ಅವಕಾಶ ಆಯ್ತದೆ. ಈಗ ತಜ್ಞರು ಬಂದ್ರೆ ಅವ್ರಿಗೆ ಬೇರೆ ಸ್ಪೆಷಲ್ ಆಗಿ ಮಾಡಿಸ್ಬೇಕಪ್ಪ ನಾನು? ಏನಿಲ್ಲ ಕಣಣ್ಣ, ಎಲ್ರಿಗೂ ಒಂದ್ಯಾಗೂ ಒಂದೇ. ಅವ್ರಿಗೆ ಏನಾದ್ರು ವಿಶೇಷ ಸಿಹಿ ಸಿಹಿ ಅವ್ರಿಗೇನ್ ಸ್ಪೆಷಲ್ ಮಾಡಿಸ್ಬೇಡ, ಎಲ್ರಿಗೂ ಸ್ಪೆಷಲ್. ಆಮೇಲೆ ಬಂದವರು ತಜ್ಞರು ಏನಪ್ಪ ನಮ್ನ ಹಿಂಗ್ ಮಾಡ್ಬಿಟ್ರು ಅನ್ನೋದ್ ಬೇಡ. ಏನು ಅನ್ಕೊಳ್ಳ ಕಣ್ಣ ಜನ ಅಂತ ಹೇಳ್ತಾವ್ನೆ ಸುಬ್ಬಣ್ಣ. ಇಪ್ಪತ್ ಜನಕ್ಕೆ ನಿಂಕೇಲಿ ವಿಶೇಷ ಆಗಲ್ಲ ಅಂದ ನಾನು, ಆಗಲ್ಲ ಅಂದ ನಾನು. ನಾ ಕೇಳ್ಕೊತವನಿಕಪ್ಪ ಏನೇನ್ ಮಾಡ್ಬೇಕು ಹೆಂಗೆ, ಯೋ ಏನು ತಿಳ್ಕೊಳ್ದು ಹೆಂಗಯ್ಯ ಯೋ ಈಗ ಯಾಕಾವಿಲ್ಲ ಏನೇ ಮಾಡಿಯ ದುಡ್ಡು ಕಾಸಿನ ವ್ಯವಹಾರ ಕೊಟ್ಬಿಡು, ದುಡ್ಡು ಕಾಸಿನ ವ್ಯವಹಾರ ನಿಕ್ಕಿದ್ ನನ್ನ ಕಮಲಕ್ಕನ ಜೊತೆ ಸೇರ್ಕೊಂಡು ಮಾಡಿಸಿ ವ್ಯವಸ್ಥೆ. ಈಗ ದುಡ್ಡ ನಿನ್ ಕೈಲಿ ಕೊಡ್ಬೇಕ ನಾನು? ಬೇಡ, ಕಮಲಕ್ಕನ ಕೈಲೆ ಕೊಡು, ನನ್ ಮೇಲೆ ನೀ ರಾಜಣ್ಣನ ಕೈಲೆ ಕೊಟ್ಬಿಡೋಣ, ನಾ ಸಾಮಾನ್ ಪಟ್ಟಿ ಕೊಡ್ತೀನಿ ಅವನ್ನೆಲ್ಲ ತಂದ್ಕೊಡ್ತಾನ ನಂಗೆ. ಆಯ್ತು ಬಿಡ, ಅದೇ ಸರಿ ಸರಿ ಸರಿ ಬಿಡ. ಕಮಲಕ್ಕ ಹೋದ್ವಾರ ನಮ್ಮ ಇವ್ರು ಬಂದಿದ್ರಲ್ಲ ಪಾಪೇಗೌಡರು ಬಂದಾಗ ಏನ್ ಹೇಳ್ತಿದ್ದ, ನಮ್ಮ ಮನೆಗೆ ಹೋಯ್ತೀರಾ ಹೋಗಿ ಹೋಗಿ ನೀವು ಊಟ ಮಾಡ್ಕೊಂಡು. ಅದಕ್ಕೆ ಅವ್ರು ಚೆನ್ನಾಗಿ ಹೇಳಿದ್ರು, ಅಲ್ಲ ಸ್ವಾಮಿ ಮನೆ ಯಜಮಾನ್ರು ನೀವು, ನೀವೆಲ್ಲೂ ಹೋಗಿ ಹೋಗಿ ನೀವೆಲ್ಲಿ ಹೋಯ್ತೀರಾ ಬಸ್ ಹತ್ಕೊಂಡು. ಸುಬ್ಬಣ್ಣ ಏನೇ ಆದ್ರೂ ಪಾಪೇಗೌಡರು ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಪಾಪ ಲಾಸ್ಟ್ ಅಲ್ಲಿ ಮುದ್ದೆ ಬಗ್ಗೆ ಕೇಳಿದ್ನಲ್ಲಪ್ಪ, ಎಷ್ಟು ಪಾಪ. ಆದ್ರೆ ವಯಸ್ಸು ಏನ್ ಮಾಡಕ್ಕೆ ಆಗಕ್ಕಿಲ್ಲಕ್ಕವ ಅಲ್ವ, ವಯಸ್ಸು ನಮ್ಗೆ ಪಾಠ ಹೇಳ್ಕೊಡ್ತದೆ. ಆಮೇಲೆ ಸುಬ್ಬಣ್ಣ ಈಗ ಮನೆ ಮುಂದೆ ಮಾಡ್ಸೋದ್ಕಿಂತ ನಮ್ ತೋಟದಲ್ಲೇ ಮಾಡಿಸ್ಕೊಡ್ತೀನಿ, ಗದ್ದೆಲೆ ಮಾಡೋಣ, ತೋಟ ತೋಟ ಎಲ್ಲ ಸರಿ ಮಾಡ್ಬಿಟ್ಟು ತೋಟ ತೋಟದಲ್ಲಿ ಮಾಡ್ಬಿಡ್ತೀನಿ. ಮರದ ನೆರಳಿರ್ತದೆ, ಅದೇ ಮಾವಿನ ಕಾಯಿ ಕಿತ್ಕ ಬಂದ್ ಕೊಟ್ಟಿದ್ನಲ್ಲ ನಿನ್ಗೆ ತೋಟ, ಅಡಿಗೆ ಮಾಡಿಸೋದಲ್ಲ ಅವತ್ತು ನಿನ್ ತೋಟ ಹೆಂಗ್ ಮಡಿಕೊಂಡಿದ್ಯಾ ಅಂತ ಅದೇ ನೋಡ್ಲಿ ಅಂತ. ಅಲ್ಲ ಕಣಪ್ಪ ಇದೇನ್ ಈ ಸಂಕ್ರಮಣ ತೋಟ ಹೆಂಗ್, ಅದೇ ಅಡಿಗೆ ಏನೋ ಚೆಂದಾಗಿತ್ತು, ಈ ತೋಟ ಏನ್ ಈ ಭಂಗ ಮಾಡವನ್ನ ಅಂತ ಹೇಳ. ಸರಿ ಮಾಡಿಸ್ಬಿಡ್ತೀನಿ, ಬರೋ ಅಷ್ಟಲ್ಲಿ ರಾಜಣ್ಣ ಇಲ್ವಾ, ರಾಜಣ್ಣನ್ಗೆ ಹೇಳಿ ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ ಬಿಡು, ನಾನು ಸೇರ್ಕತ್ತೀನಿ ಜೊತೆಗೆ ಇಬ್ರು ಸೇರ್ಕೊ ಸರಿ ಮಾಡ್ಬಿಡು. ಮಾಡಕ್ಕೆ ಅಂತ ಹೋದ್ರೆ ಬಿಡು ಮುಂದಿನ ವಾರ ಮಾಡೋ ಅಂತಾನೆ. ಈಗ ಆಮೇಲೆ ಎಲ್ಲ ಒಳ್ಳೊಳ್ಳೆಯವ್ರು ಬತ್ತಿದಾರಂತ ನಮ್ ಮರ್ಯಾದೆ ತೆಗ್ದು ಬಿಡ್ತಾರೆ. ನಿನ್ಗೂ ಒಳ್ಳೆ ಹೆಸರು ಬೇಕು ಅಂದ್ರೆ ಚೆನ್ನಾಗಿ ಮಾಡುವ ಕಣಪ್ಪ. ಮನೆಯಲ್ಲಿ ಊಟ ಚೆನ್ನಾಗಿತ್ತು, ತೋಟ ಒಂದಿಷ್ಟು ಚೆನ್ನಾಗಿರ್ಲಿಲ್ಲ, ನೋಟ ಚೆನ್ನಾಗಿರ್ಲಿಲ್ಲ, ಊಟ ಚೆನ್ನಾಗಿತ್ತು ಅಂತ ಆಗ್ಬಾರ್ದು. ತೋಟ ಅಂದ್ರು ಆಯ್ತಲ್ಲ, ಊಟ ಚೆನ್ನಾಗಿತ್ತು ತೋಟ ಚೆನ್ನಾಗಿರ್ಲಿಲ್ಲ ಇಲ್ಲ ಕಣ. ಅದೆಲ್ಲ ಸರಿಯಾಗಿ ಮಾಡ್ತೀನಿ, ಏನ್ ಎದ್ರಕಬೇಡ. ನಮ್ ಕಮಲವ ಇರೋದ್ರಿಂದ ನಮ್ಗೇನ್ ಭಯ ಇಲ್ಲ, ನಾವ್ ತಂದ್ ಕೊಡೋದಷ್ಟೇ ಮಾಡಂಬಿಡು. ಅದೇ ಎಲ್ರಿಗೂ ಕಾಳಿನ ಸಾರು ಮುದ್ದೆ ಮಾಡ್ಬಿಡೋಣ ಅವತ್ತು. ಅನ್ನ ನೋಡವ, ನಿನ್ ಬಿಟ್ಟದ್ದು ತಂದ್ ಕೊಡೋದು ನಮಗ್ ಬಿಟ್ಟದ್ದು, ದುಡ್ಡು ಕೊಡೋದು ನನಗ್ ಬಿಟ್ಟದ್ದು, ತಂದ್ ಕೊಡೋದು ರಾಜಣ್ಣ ಬಿಟ್ಟದ್ದು, ಮಾಡೋದು ನಿನಗ್ ಬಿಟ್ಟದ್ದು. ಸುಬ್ಬಣ್ಣ ಅದ್ ಯಾರು ಬರ್ತಾರ ಅವ್ರನ್ನೆಲ್ಲ ಮೇಲ್ ಉಸ್ತುವಾರಿಯ ಸುಬ್ಬಣ್ಣ ನೋಡ್ಕೊಳ್ಳುವಂತದ್ದು. ಏನವ ನಾವೀಗ ಕಾರ್ಯಕ್ರಮದ ಹೆಸರೇನ ಹೇಳು? ಅದೇ ರೈತರಿಂದ ರೈತರಿಗೆ. ಇಲ್ಲಕ್ಕಪ್ಪ ಅವೆಲ್ಲ ಮರೆಯಕ್ಕಾಗ, ಇಷ್ಟೆಲ್ಲ ಹೇಳ್ಬಿಟ್ಟು ಆಮೇಲೆ ಅವತ್ತು ಅದ್ಯಾವ್ದೋ ಬಸ್ ಕೈ ತೋರಿಸ್ಬಿಟ್ಟು ಹತ್ಕೊಂಡು ಹೋಗ್ಬಿಡಾವಲ್ಲ, ಸುಮ್ ಸುಮ್ನೆ ಹೋಗಕ್ಕಿಲ್ಲ. ಒಂದ್ ವಾರ ಮೊದ್ಲೇ ಬಂದ್ಬಿಡ್ಲಿ, ದುಡ್ಡು ಸಾಮಾನು ಎಲ್ಲ ಮನೆ ಬಾಗ್ಲಿಗೆ. ಆಯ್ತು, ನಾಳೆ ಅಂತ ಬೇಡ. ಇಲ್ಲಕ್ಕವ ಇಲ್ಲ ನೋಡವ ನೀನು ಪಾಪ, ಅದಕ್ಕೇನು ನಾನು ಮಾಡಿಸ್ಕೊ ನೋಡಿ. ನೀನು ಈಗ ಅದೆಲ್ಲ ಮಾಡ್ಬೇಕಾದ್ರೆ ಬೆಂಕಿ ಬೇಕು ಅಂದ್ರೆ ಗ್ಯಾಸ್ ಬೇಕು, ಅದೇನ್ ಕೇಳಿದ್ಯ ನೀನ್ ನನಗೆ? ಇಲ್ಲ, ನೀರು ಪಾರು ನಂದೇ ಇರ್ಲಿ ಬಿಡು. ಆಮೇಲೆ ಪಾತ್ರೆ ಅದ್ರಲ್ಲಿ ಏನಾರು ಪತ್ರ ತುಂಬ್ಕೊಂಡಿ ಕಣ, ದುಡ್ಡು ಮನ್ಲದೆ ಕೊಟ್ಟು ಸುಮ್ಮನಿರವ. ನೋಡೋಣ, ಈ ಕಡೆ ದುಡ್ಡು ಬರಬೇಕು, ಅಲ್ಲಿಂದ ಸಾಮಾನ್ ಬರ್ತದೆ, ಆಮೇಲಿಂದ ಏನಿದ್ರು ಅಡಿಗೆ ಮಾಡೋದು. ಇಲ್ಲ ನಾನು ಅವತ್ತು ಟಾಕು ಟೀಕಾಗಿ ಡ್ರೆಸ್. ಇಲ್ಲ ಇಲ್ಲ, ಅದೇನು ಮೊಬೈಲ್ ಬರ್ತದೆ ಬರ್ತದೆ. ಯಾವಾಗ್ಲೂ ಈ ರಾಜಣ್ಣನ ಕತೆ ಬರೀ ನಿಂದೆ ನಿಂದೆ ಕಣ ನೋಡಲ್ ಸರಿಯಾಗಿ ನಿಂದೆ ಕಣ. ಅಯ್ಯೋ ಕತೆ ಕತೆ, ಇಲ್ಲ ಮನೆಯವ್ರು ಫೋನ್ ಮಾಡಿರ್ಬೇಕು. ಸರಿ ಮರಿಬೇಡ ಕಣಪ್ಪ. ಕಪ್ಪ ಅದ್ ಹೆಂಗ್ ಗೊತ್ತಾಯ್ತು ನಿನ್ಗೆ? ಮನೆಯವ್ರೆ ಅದ್ ಹೆಂಗ್ ಹೇಳ್ದ ಸುಬ್ಬಣ್ಣ? ಅಲ್ಲ ಕಣಪ್ಪ, ಯಾವ್ದಾರ ಫೋನ್ ಇಟ್ಕೊಂಡು ಹಿಂಗ್ ನಡ್ಕ ಶುರು ಆಗಿದೆಯಲ್ಲ. ಈಗ ಸುಬ್ಬಣ್ಣ ಹಟ್ಟಿಗೆ ಹೋದಾಗ ಹೇಳ್ತಾನೆ, ಅದಕ್ಕೆ ನಾ ಫೋನ್ ಮಾಡಿದ್ರು ತೆಗಿನಿಲ್ಲ ನೀವು ಅಂದ್ರೆ, ಏ ಕಂಬ್ಳು ಒಂದ್ ಫೋನ್ ಅನ್ಕೊಂಡ್ಬಿಟ್ಟಿ ನಾನು ರಿಂಗ್ ಆಗ್ತು ಇವಾಗ ನಾ ಹೇಳದ್ನೆಲ್ಲ ಇವನೇ ಹೇಳ್ತಾನೆ ಕಪ್ಪ. ಈಗ ಆಗೋಂಗಿದ್ರೆ ಹೇಳಿ, ಯಾಕಂದ್ರೆ ಇದು ಮರ್ಯಾದೆ ಪ್ರಶ್ನೆ ಸುಬ್ಬಣ್ಣ. ಆಮೇಲೆ ನೀವು ಎಲ್ಲ ಜನ ಕರ್ಸ್ ಬಿಡೋದು, ಆಮೇಲೆ ನಾನು ಅಲ್ಲಿ ಹೋಗಿದ್ದೆ ನಾನು ಇಲ್ಲಿ ಹೋಗಿದ್ದೆ ಅನ್ನಂಗಿಲ್ಲ. ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ ಕಣಪ್ಪ. ಸುಬ್ಬಣ್ಣ ಇದು ತಮಾಷೆ ಮಾತಲ್ಲಕ್ಕಪ್ಪ, ಮರ್ಯಾದೆ ಪ್ರಶ್ನೆ ಸುಬ್ಬಣ್ಣ. ಇದ್ಯಾಕಪ್ಪ ಹಿಂಗ್ ಮಾತಾಡಿ ನೀನು? ನಿನಗೆ ಫೋನ್ ಬಂತು ಅಂತ ಆಗ್ಲೇ ಹೊರಡಕ್ರಿಂದ ಅಯ್ಯೋ, ಅವತ್ತು ಬೇಕಾದ್ರೆ ಫೋನ್ ನಾನು ಇಟ್ಕೊಳಕ್ಕೆಲ್ಲ ಕಣಪ್ಪ. ಸುಬ್ಬಣ್ಣ ಈ ಕಮಲಕ್ ಕೂಡ ತಿಂಡಿ ತಿಂದೆ ನಿಮ್ ಮನೆಯವ್ರಿಗೋಸ್ ಹೇಳ್ಬಿಡು, ಬಂದೆ ಒಂದ್ ಹತ್ತು ನಿಮಿಷ ಅನ್ಬಿಟ್ಟು. ಆಯ್ತು, ಕಷಾಯ ತರ್ತೀನಿ, ಕಷಾಯ ಕುಡಿಯೋ ಹೊತ್ತಿಗೆ ಏನಾದ್ರು ಬಾಯಿ ಆಡ್ಸಕ್ಕೆ. ಆಯ್ತು ಹೇಳ್ತೀನಿ, ತಕಬೋ ಮೊದ್ಲು ಕಷಾಯ ಆಗ್ಬಿಡ್ಲಿ. ಕುಂತಿದ್ದವನು ಒಳ್ಳೆ ಸೀಟ್ ಲೋಡ್ದಂಗೆ ಎದ್ ನಿಂತ್ಬಿಟ್ನಲ್ಲ, ಫೋನ್ ಬರ್ತಿದ್ದಂಗೆ. ಅಲ್ಲ ಏನೋ ಇರ್ತದಲ್ವಾ ಸುಬ್ಬಣ್ಣ, ಏನೋ ಅರ್ಜೆಂಟೋ ಪರ್ಜೆಂಟೋ ಹೋಗಿ ಕಷಾಯ ಕುಡಿತೀವ ಹಂಗೆ ಹೋಯ್ತೀಯ. ಯಾವಾಗ ಕುಡ್ಕೊಂಡೆ ಹೋಗೋದು? ಚೆನ್ನಾಗ ಯಾಕೋ ಎಲ್ಲ ಸೇರ್ಕೊಂಡ್ ನನ್ನ ಕಷಾಯಕ್ಕೆ ಇದ್ ಮಾಡ್ಬಿಡುವಂತ ಕುಡಿಸ್ದೆ ಕಲ್ತ್ಕೊಡುವಂತ ಅವೆಲ್ಲ ಬೇಡ. ಬೇರೆ ಬಂದದೆ ಇವನ್ ಬೇರೆ ಬೆದರ್ಕೊಂಡು ಕೂತವನೆ, ಕಷಾಯ ವಾಸಿ ಜಾಸ್ತಿ ಇಲ್ಲ ತಂದ್ಬಿಡು. ಬಂದೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 23 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಆಗಸ್ಟ್ 24 ಮಂಗಳವಾರ ಈ ಸಂದರ್ಶನದ ಎರಡನೆಯ ಭಾಗ ಮೂಡಿ ಬರಲಿದೆ. ಒಂದು 15-20 ವರ್ಷಗಳ ಹಿಂದೆ ನಮ್ಮ ಮನೆ ಹಿತ್ತಲಿನಲ್ಲಿ ಒಂದು ಗಣೇಶ ಅನ್ನೋ ಒಂದು ತಳಿಯು ಇತ್ತು. ಗಣೇಶ ತಳಿ ತಿನ್ನಲಿಕ್ಕೆ ತುಂಬಾ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಔಷಧೀಯ ಗುಣಲಕ್ಷಣಗಳ ಕೊರತೆ ಇತ್ತು ಅದರಲ್ಲಿ. ಅದಕ್ಕೋಸ್ಕರ ಭಗವನ್ನ ವಾಣಿಜ್ಯವಾಗಿ ಎಲ್ಲರೂ ಕೂಡ ಅಡಾಪ್ಟ್ ಮಾಡಿಕೊಂಡ್ರು. ಆಗಸ್ಟ್ 25 ಬುಧವಾರ ಕೃಷಿ ಬೆಳೆ ಸಮೀಕ್ಷೆಯ ಪ್ರಯೋಜನಗಳು ಹಾಗೂ ವಿಧಾನ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ HB ಮಧುಲತಾ ಅವರೊಂದಿಗೆ ಸಂದರ್ಶನ. ಈಗ ಅಕಾಲಿಕ ಮಳೆ ಬರಬಹುದು, ಪ್ರವಾಹ ಉಂಟಾಗಿ ಬೆಳೆ ಹಾನಿ ಸಂಭವಿಸುತ್ತೆ. ಅದೇ ರೀತಿ ಮಳೆ ಆಗದೇ ಇರುವಂತ ಸಂದರ್ಭದಲ್ಲೂ ಕೂಡ, ಅನಾವೃಷ್ಟಿ ಸಂದರ್ಭದಲ್ಲೂ ಕೂಡ ಬರಗಾಲ ಉಂಟಾದ ಪರಿಸ್ಥಿತಿಯಲ್ಲಿ ಬೆಳೆ ಹಾನಿ ಆಗುವಂತಹ ಸಂದರ್ಭ ಇರುತ್ತೆ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಈ ಒಂದು ಅನುದಾನ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ರೈತರಿಗೆ ಏನು ಪರಿಹಾರ ಘೋಷಣೆ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಜಮೀನಲ್ಲಿ ಬೆಳೆ ಇರೋದಿಲ್ಲ. ಆಗಸ್ಟ್ 26 ಗುರುವಾರ ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು KR ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಎಚ್ ಬಳ್ಳೇಕೆರೆಯಲ್ಲಿ ಪಶುಪಾಲನೆ ನಡೆಸುತ್ತಿರುವ ಕುಮಾರ್ ಅವರೊಂದಿಗೆ ಸಂದರ್ಶನ. ನಾನು ಒಂದ ನಮ್ಮ ಅತ್ತೆ ಮಾಡಿದ್ರು, ನನ್ನ ಅಡಿ ಮಯ ಏನು ಇಲ್ವಲ್ಲ ಅನ್ಬಿಟ್ಟು ಒಂದ ಕುರಿ ಮರಿ ಇಟ್ಕೊಂಡ್ಬಂದು ಕೊಟ್ರು. ಅದು ಸಾಕ್ತೆ, ಅದು ಒಂದ್ 2 ಲಕ್ಷ ರೂಪಾಯಿ ಹತ್ರ ದುಡ್ಡು ಆಯ್ತು ಒಂದೇ ಮರಿಲಿ. ಆಗಸ್ಟ್ 27 ಶುಕ್ರವಾರ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಯಪುರದ ಪ್ರಗತಿಪರ ಕೃಷಿಕ JK ಬಸವರಾಜು. ಸರ್, ನನ್ನ ಮೊದಲು ತರಕ ಸುಡ್ತಿದ್ದಾಗ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಯ್ತು, ರಾಸಾಯನಿಕ ಗೊಬ್ಬರ ಜಾಸ್ತಿ ಮಾಡಿಸ್ಬೇಕಾಯ್ತು. ಈಗ ತರಗ ಸುಡದೇ ಇರೋ ಕಾರಣ ನಮ್ಮ ಚಿಕ್ಕಪ್ಪ ಮಾಡಿದ್ರು ಒಂದ್ಸಲ ನೋಡಿದೆ, ಮೇಲೆ ಹೊರಗಡೆ ಎಲ್ಲ ತರಬೇತಿಯಲ್ಲೆಲ್ಲ ನೋಡಿದೆ, ಪ್ರಗತಿಪರ ರೈತರುಗಳ ಬಗ್ಗೆ ಬೆಳೆಯಲ್ಲೆಲ್ಲ ಹೋಗಿ ನೋಡ್ಕೊ ಬಂದೆ, ಪತ್ರಿಕೆಯಲ್ಲಿ ನೋಡಿದೆ, TVಯಲ್ಲೆಲ್ಲ ನೋಡಿದೆ, ಆಕಾಶವಾಣಿ ಎಲ್ಲ ಕೇಳಿದೆ. ಆಗಸ್ಟ್ 28 ಶನಿವಾರ ಕುಟುಂಬ ಕೃಷಿಯಲ್ಲಿ ಯಶಸ್ವಿ ಬದುಕು ಈ ಕುರಿತು KR ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಸೋಮನಾಥಪುರದ ಕೃಷಿಕರಾದ ಮಹಾಲಿಂಗಪ್ಪ ಹಾಗೂ AM ದಿಲೀಪ್ ಕುಮಾರ್ ಅವರೊಂದಿಗೆ ಮಾತುಕತೆ. ರಾಜಭೋಗ ರಾಜಮುಡಿ ಮಾಡ್ತಿದ್ರು, ಆಮೇಲೆ ಹಂಗಂಗೆ ಅದಕ್ಕೆ ಬೇಡಿಕೆ ಕಡಿಮೆ ಆಯ್ತು, ಅದಕ್ಕೆ ರೇಟ್ ಸಿಕ್ಲಿಲ್ಲ, ಅದ್ ಕೈ ಬಿಟ್ಟು ಬೇರೆ ಬೇರೆ ಈಳ್ ತಳ್ಳಿಗಳನ್ನ ಬಂದು ಅದಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗಿ ಈಳ್ ತಳಿ ಹಾಕೊಂಡು ಬೆಳೆಯಕ್ಕೆ. ಹೇಳಿ, ಎಷ್ಟು ಇಳುವರಿ ಬರುತ್ತೆ? ಒಂದ್ ಎಕರೆಗೆ 20-25 ಕ್ವಿಂಟಲ್ ವರ್ಗೂ ನಾವು ಮಾಡ್ತೀವಿ ಸರ್, ಬೆಳವಣಿಗೆ ಮಾಡ್ತೀವಿ. ಆಗಸ್ಟ್ 29 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಹೋದ್ವಾರ ನಮ್ಮ ಇವ್ರು ಬಂದಿದ್ರಲ್ಲ ಪಾಪೇಗೌಡರು, ಬಂದಾಗ ಏನ್ ಹೇಳ್ತಿದ್ದ, ನಮ್ಮ ಮನೆಗೆ ಹೋಯ್ತೀರಾ, ಹೋಗಿ ನೀವು ಊಟ ಮಾಡ್ಕೊಂಡು. ಅದಕ್ಕೆ ಅವ್ರು ಚೆನ್ನಾಗಿ ಹೇಳಿದ್ರು, ಅಲ್ಲ ಸ್ವಾಮಿ ಮನೆ ಯಜಮಾನರು ನೀವು, ಹೋಗಿ ಹೋಗಿ ನೀವೆಲ್ಲಿ ಹೋಯ್ತೀರಾ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ R ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನನ್ನ ಹೆಸರು ನಿಕಿತಾ ಅಂತ ಹೇಳಿ, ದುಮ್ಮಿ ನಮ್ದು ಊರು ಹರಕಲಗೂಡು ತಾಲೂಕು. ನಾವು ನುವಾಲ್ಗಿನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯ್ತು. ಮತ್ತೆ ಅದನ್ನ ನಾವು ಶುಂಠಿಗೆ ಸ್ಪ್ರೇ ಕೊಡ್ತಾ ಇದೀವಿ. ಶುಂಠಿ ಚೆನ್ನಾಗಿ ಬಂದಿದೆ. ಅದರಲ್ಲಿ ಮಾರ್ಚಿಗೆಲ್ಲ ಹಾಕಿದ್ರೆ ಅದು 1 ಮಂತ್ ಆದಾಗಿಂದ ಅದು ಹುಡ್ದಾಗಿಂದನೂ ಸ್ಟಾರ್ಟ್ ಮಾಡ್ಕಂತೀವಿ ನಾವು 15 ಡೇಸ್ ಒಂದು. ಅದರಲ್ಲೂ ನಾವು ಜಾಸ್ತಿ ಮಾರ್ನಿಂಗೇ ಕೊಡೋದು ಅದನ್ನ ಸ್ಪ್ರೇನ. ಗಿಡ ಚೆನ್ನಾಗಿರೋವರೆಗೂ ಕೊಡ್ತೀವಿ ಶುಂಠಿದು, ಅಲ್ಲಿವರೆಗೂ ಸ್ಪ್ರೇ ಕೊಡ್ತಾನೆ ಇರ್ತೀವಿ. 1 ml ನ 1 ಲೀಟರ್ಗೆ ಹಾಕೊಂಡು ಯೂಸ್ ಮಾಡ್ಕಂತೀವಿ. ತುಂಬಾ ಜನ ಕೇಳಿದೀನಿ, ನನ್ನ ಹತ್ರನೂ ಕೇಳ್ತಾರೆ, ನಾನು ಕೊಡ್ಸಿದೀನಿ ತುಂಬಾ ಜನಕ್ಕೆ. ಸಜೆಸ್ಟ್ ಮಾಡ್ತೀನಿ ಮಾಡಿ ಅಂತ. ನಾವು FML ಕೇಳ್ತಿದ್ವಿ, ಅವಾಗ ನಂಬರ್ ಹೇಳಿದ್ರು ಮಧುಸೂದನ್ ಸರ್ ಅವ್ರದ್ದು. ಅವ್ರ ನಂಬರ್ ಇಂದ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದಾಗ ಅವರು ಅಡ್ರೆಸ್ ಹೇಳಿ ತಗೊಂಡಿದ್ದೆ ನಾನು ಔಷಧಿನ. ತಗೊಂಡು ಸ್ಪ್ರೇ ಕೊಟ್ಮೇಲೆ ಅವರೇ ಒಂದು 3 ಸರಿ ನಮ್ಮ ಊರಿಗೆ ಬಂದು ನಮ್ಮ ಹೊಲ ಎಲ್ಲ ನೋಡಿ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ರು ಅವರು. ಅನುಕೂಲ ಅಂದ್ರೆ ಮೇನ್ ರೈತರಿಗೆ ಬಂದ್ಬಿಟ್ಟು ಖರ್ಚು ಕಮ್ಮಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಈಗ ರೈತರಿಗೆ ಗೊತ್ತಾಗಲ್ಲ ಯಾವ್ ಏನ್ ಔಷಧಿ ಹೊಡಿಬೇಕು ಏನು ಗೊತ್ತಿರಲ್ಲ. ಅಂಗಡಿಗೆ ಹೋಗ್ತಾರೆ ಕೇಳ್ತಾರೆ ಎಷ್ಟು ದುಡ್ಡು ಆಗುತ್ತೆ ಅಷ್ಟು ಕೊಟ್ಬಿಟ್ಟು ಬರ್ತಾರೆ. ರೈತರಿಗೆ ಸಿಕ್ಬೆಲೆ ಇದು, ಇದಂತ ಸ್ಪ್ರೇ ಮಾಡೋದ್ರಿಂದ ಅವ್ರಿಗೂ ಖರ್ಚು ಕಮ್ಮಿ ಆಗುತ್ತೆ, ಕಮ್ಮಿಲಿ ಬೆಳಿಬಹುದು. ಶುಂಠಿ ತುಂಬಾ ಖರ್ಚು ಮಾಡಿರ್ತಾರೆ, ಅದು ಬರೀ ಔಷಧಿಗೆ ಅಂತಾನೆ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ. ಇದನ್ನ ನೋಡೋದ್ರಿಂದ ಏನು ಒಂದ್ ಎರಡ್ ಬಾಟ್ಲು ಮೂರ್ ಬಾಟ್ಲು ಒಂದೂವರೆ ಲೀಟರ್ ಎರಡ್ ಲೀಟರ್ ಖಾಲಿ ಮಾಡಬಹುದು ಅಷ್ಟೇನೆ ಇಡೀ ಶುಂಠಿ ಬೆಳೆಯಕ್ಕೆ. ನಾನ್ ಬೆಳೆದಾಗ ಮಾತ್ರ ಏನು ಪ್ರಾಬ್ಲಮ್ಸ್ ಆಗಿಲ್ಲ, ಮತ್ತೆ ಅದು ರೋಗ ಬರುತ್ತಲ್ಲ ಅದು ಏನ್ ಬಂದಿಲ್ಲ. ಬೆಲ್ಲು ಕಾಯಿಲೆ ಆಗ್ಲಿ ಕೊಳೆ ರೋಗ ಬರುತ್ತಲ್ಲ ಅದು ಬಂದಿಲ್ಲ. ನಾನ್ 3 ವರ್ಷ ಯೂಸ್ ಮಾಡಿದೀನಿ, 3 ವರ್ಷನ ಬಂದಿಲ್ಲ. ಇಲ್ಲಿ ನಮ್ ಪಕ್ಕದವರು ಒಬ್ರು ಅದನ್ನೇ ಸ್ಪ್ರೇ ಮಾಡಿ ಬೆಳೆದಿದ್ದಾರೆ ನ್ಯೂಯಾರ್ಗಿನ, ಅವ್ರದ್ದು ಏನು ಆಗಿಲ್ಲ. ತುಂಬಾ ತೂಕ ಚೆನ್ನಾಗ್ ಬರುತ್ತೆ, ನೋಡಕ್ಕೆ ಇದಾಗಿರುತ್ತೆ, ಚಕ್ಕಿ ಚೆನ್ನಾಗ್ ಬರುತ್ತೆ, ಬಡ್ಡೆ ದಪ್ಪಾಗಿ ಚೆನ್ನಾಗ್ ಬರುತ್ತೆ, ಇಳುವರಿ ಬರುತ್ತೆ, ರೋಗನು ಬೇಗ ಬರಲ್ಲ. ನನ್ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 81 5 20 40 60 2 81 5 20 40 60 2. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನುವಾಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ